ಸಿದ್ದಪಡಿಸಲಾಗಿತ್ತು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕರಾದ ಗಾಯತ್ರಿ ಕೆಎಂ ಮಾತನಾಡಿ, ಕುವೆಂಪು ಸಾಹಿತ್ಯದಲ್ಲಿನ ವೈಚಾರಿಕತೆಯನ್ನು ರೂಢಿಸಿಕೊಳ್ಳುವಂತೆ ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 2025ಕ್ಕೆ ವಿದಾಯ ಹೇಳಿ 2026 ಸ್ವಾಗತಿಸಲು ಕ್ಷಣಗಣನೆ. ರಾಜಧಾನಿ ಬೆಂಗಳೂರಿನಲ್ಲಿ ಬಿಗಿಭದ್ರತೆ. ರಾಜ್ಯದ ಇತರೆಡೆಗಳಲ್ಲೂ ಹೊಸ ವರ್ಷದ ಸ್ವಾಗತಕ್ಕೆ ಭರದ ತಯಾರಿ. ಪ್ರವಾಸಿ ತಾಣಗಳಲ್ಲಿ ಕಟ್ಟೆಚ್ಚರ. ಕೋವಿಡ್ ಪ್ರಕರಣ ಸರ್ಕಾರಕ್ಕೆ ಅಂತಿಮ ವರದಿ ಸಲ್ಲಿಸಿದ ನ್ಯಾಯಾಧೀಶ ಮೈಕೆಲ್ ಡಿಕುನ್ಹಾ. ಹಾಗೂ ಕೋಗಿಲು ಲೇಔಟ್ ತೆರವು ಪ್ರಕರಣ, ನಿವಾಸಿಗಳ ಪೌರತ್ವದ ಬಗ್ಗೆ ಎನ್ಐಎ ತನಿಖೆಗೆ ಬಿಜೆಪಿ ಆಗ್ರಹ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35ಕ್ಕೆ. ಆಕಾಶವಾಣಿ ಬೆಂಗಳೂರು. ಮಾನವ ಸಂಬಂಧಗಳಲ್ಲಿ ಸ್ನೇಹ ಅತ್ಯಂತ ಪರಿಶುದ್ಧವಾದುದು. ನೋವು ಕಳವಳದಿಂದ ಬಾಳ ಬವಣೆಯಿಂದ ಮನಸ್ಸು ಭಾರವಾದಾಗ ಕಂಬನಿಯೊರೆಸಿ ಸಾಂತ್ವನ ಕೊಡುವ ಬಾಂಧವ್ಯ ಸ್ನೇಹ. ಕಲ್ಮಶ ತುಸು ಇಲ್ಲ, ನಿರ್ಮಲ ಖುಷಿಯಲ್ಲ. ನಿಜವಾದ ಸ್ನೇಹ ನಿರ್ವ್ಯಾಜವಾದುದು, ನಿಷ್ಕಪಟವಾದುದು. ಅದು ಬಾಳಿಗೊಂದು ಆಸರೆ. ಸ್ನೇಹ ಅಕ್ಷಯ ನಿಧಿ. ಬಾಳಿನ ನೆಮ್ಮದಿಗಾಗಿ ಸ್ನೇಹವನ್ನು ಜೋಪಾನವಾಗಿ ಕಾಯ್ದುಕೊಳ್ಳೋಣ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಆತ್ಮೀಯ ಕೇಳುಗರೆ, ಈಗ ಸಮಯ 6:51. ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ. ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ ಕೇಳುತ್ತಿರುವಂತಹ ಎಲ್ಲ ರೈತ ಮಿತ್ರರಿಗೂ ಆತ್ಮೀಯವಾದಂತಹ ಸ್ವಾಗತ. ಶರಣು ಶರಣಾರ್ಥಿಗಳು, ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಸಿಂಧನೂರು ತಾಲೂಕಿನ ಚನ್ನಳ್ಳಿ ಗ್ರಾಮದ ಎನ್ ರಮಣಮೂರ್ತಿ ಅವರ ಕೃಷಿ ಅನುಭವಗಳನ್ನು ಕೇಳುವಿರಿ. ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಮತ್ತು ಪೇಟೆ ಧಾರಣೆ, ಇವಿಷ್ಟು ಇಂದಿನ ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗದಲ್ಲಿ ಮೂಡಿಬರುವಂತಹ ಕಾರ್ಯಕ್ರಮಗಳು. ಹಾಗಾದರೆ ಆರಂಭದಲ್ಲಿ ಕೇಳೋಣ ಸಿಂಧನೂರು ತಾಲೂಕಿನ ಚನ್ನಳ್ಳಿ ಗ್ರಾಮದ ಎನ್ ರಮಣಮೂರ್ತಿ ಅವರ ಕೃಷಿ ಅನುಭವಗಳನ್ನು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಗತಿಪರ ರೈತರು ಸುಮಾರು ಬೆಳೆಗಳನ್ನು, ಅಂತಂದರೆ 20 ಎಕರೆ ಭೂಮಿ ಇದ್ದದನ್ನು 120 ಎಕರೆ ಭೂಮಿಯನ್ನು ಪರಿವರ್ತನೆ ಮಾಡಿ ಸಾಕಷ್ಟು ಕೃಷಿ ಅನುಭವಗಳನ್ನು ಹೊಂದಿ ಹಣ್ಣಿನ ಬೆಳೆಗಳಾಯಿತು, ಪಶು ಸಾಕಾಣಿಕೆ, ಕುರಿ ಸಾಕಾಣಿಕೆ, ಜೊತೆಗೆ ಕೋಳಿ ಸಾಕಾಣಿಕೆ, ಹೈನುಗಾರಿಕೆ, ಹಲವಾರು ಸಮಗ್ರ ಕೃಷಿ ಪದ್ಧತಿಯನ್ನು, ಮುಖ್ಯವಾಗಿ ಮೀನು ಸಾಕಾಣಿಕೆ, ಹೀಗೆ ವೈಜ್ಞಾನಿಕ ಪದ್ಧತಿಯಲ್ಲಿ ಕೃಷಿಯನ್ನು ಮಾಡ್ತಾ ತಮ್ಮದಿದ್ದಂಥ ಒಂದು ಕೃಷಿ ಬದುಕನ್ನು ನಡೆಸುತ್ತಿರುವಂತಹ ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನ ಚನ್ನಹಳ್ಳಿ ಗ್ರಾಮದ ಎನ್ ರಮಣಮೂರ್ತಿಯವರು ನಮ್ಮ ಜೊತೆ ಇದ್ದಾರೆ. ಅವರ ಕೃಷಿ ಅನುಭವಗಳನ್ನು, ಯಾವ ರೀತಿಯಾಗಿ ಕೃಷಿಯನ್ನು ಮಾಡಿಕೊಂಡು ನೆಮ್ಮದಿಯ ಬದುಕನ್ನು ನಡೆಸ್ತಿದ್ದಾರೆ ಎಂಬಂಥ ಒಂದು ವಿಚಾರವನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ರಮಣಮೂರ್ತಿಯವರೇ, ಭಾಳಷ್ಟು ಸಂತೋಷ ಆಗುತ್ತೆ ನಿಮ್ಮ ವಿಚಾರಗಳನ್ನು ತಿಳ್ಕೊಂಡಾಗ. ತಾವೊಬ್ಬ ಕೃಷಿ ಕುಟುಂಬದಿಂದ ಬಂದವರು, ಕೃಷಿ ತಮಗೆ ಮೊದಲಿಂದ ಹೇಗೆ ಬಂತು, ತಮ್ಮ ತಂದೆಯವರ ಕೃಷಿ ಹೇಗಿತ್ತು, ತಾವು ಕೃಷಿಯನ್ನು ವಹಿಸ್ಕೊಂಡ ಮೇಲೆ ಏನು ಬದಲಾವಣೆಗಳನ್ನು ಮಾಡಿಕೊಂಡ್ರಿ? ನಮ್ಮ ತಂದೆಯವ್ರ ಕಾಲಕ್ಕೆ ರೀ ಭಾಳ ಕಷ್ಟ ಇತ್ತು ಮಾಡೋದು, ಎಲ್ಲ ದನಗಳು ಕೂಡ ಮಾಡ್ತಿದ್ವಿ. ಈಗ ಎಲ್ಲ ಕೂಡ ಯಂತ್ರಗಳು ಬಂದುಬಿಟ್ಟವ, ಏನು ಮಾಡಬೇಕಂದ್ರೆ ಯಂತ್ರಗಳು. ಈಗೈತಲ್ಲ ಅವಾಗ ನೀರಿನ ಸಮಸ್ಯೆ ಜಾಸ್ತಿ ಐತೆ ರೀ, ಈಗ ನೀರಿನ ಸಮಸ್ಯೆ ಇಲ್ಲ. ಯಾಕಂದ್ರೆ ನಾವು ಕೃಷಿ ಹೊಂಡಗಳು ಮಾಡ್ಕೊಂಡಿವಿ ರೀ, ನೀರಿನ ಸಮಸ್ಯೆ ಇಲ್ಲ. ಡ್ರಿಪ್ ಬಂದೈತೆ, ಡ್ರಿಪ್ಪಿಂದು ನಮಗೆ ಸ್ವಲ್ಪ ಸರ್ಕಾರದಿಂದ ಭಾಳ ಸೌಲಭ್ಯ ಆಗೈತೆ ರೀ. ಟ್ರ್ಯಾಕ್ಟರ್ ಸಾಮಾನುಗಳು ಕೂಡ ಏನು ಬೇಕಿದ್ರೆ ಸೌಲಭ್ಯ ಬೇಸೈತೆ ರೀ. ಏಳು ತಾಸಿನ ಕರೆಂಟ್ ಬಂದು, ಫ್ರೀ ಕರೆಂಟ್ ಬಂದು ಭಾಳ ಸೌಲಭ್ಯ ಆಗೈತೆ ರೀ. ಸ್ಪ್ರಿಂಕ್ಲರ್ಗೆ ಬಂತು, ಡ್ರಿಪ್ಪಿಗೆ ಬಂತು, ಎಲ್ಲಕ್ಕೂ. ಈಗ ತಂದೆಯವ್ರ ಕಾಲಕ್ಕೆ ಎಷ್ಟು ಭೂಮಿ ಇತ್ತು, ತಾವು ಹೇಗೆ ಅದನ್ನು ಡೆವಲಪ್ಮೆಂಟ್ ಮಾಡ್ಕೊಂಡು ಹೋದ್ರಿ? ನಮ್ಮ ತಂದೆಯವ್ರ ಕಾಲಕ್ಕೆ ನಮ್ಗೆ 7 ಎಕರೆ ಕೊಟ್ಟಿದ್ರು ರೀ ಭೂಮಿ ಅವರು. ನೀವು ಬೇರೆ ಆದಾಗ? ಬೇರೆ ಆದಾಗ ಅದು 7 ಎಕರೆಲಿಂದ ನಾನು ಈಗ 150 ಎಕರೆ ತನಕ ನನ್ನ ಜಮೀನು ಬೆಳೆದೈತೆ ರೀ. ಯಾಕಂದ್ರೆ ನಾನು ಒಕ್ಕಲ್ತನ ಬಿಟ್ಟು ಬೇರೆ ವ್ಯಾಪಾರ ಮಾಡಾಗಿಲ್ಲ ರೀ. ಒಕ್ಕಲ್ತನನೇ ಏನೊಂದು ಒಕ್ಕಲ್ತನದಲ್ಲಿ ಯಾವ ಟೈಮಿಗೆ ಯಾವ ಬೆಳೆ ಹಾಕಬೇಕು, ಸೀಸನ್ ಪರವಾಗಿ ಹಾಕಿಂತೀವಿ, ಕಬ್ಬು ಹಾಕ್ತೀವಿ. ಕಬ್ಬಿನಲ್ಲಿ ನಾನು ಸೂಪರ್ ಸ್ಟಾರ್ ಅಂತ ಹೇಳಿ ನನಗೊಂದು ಬಿರುದು ನಿಮ್ಮ ಪ್ರಶಸ್ತಿ ಬಂತು. ಹೌದ್ರಿ. ಆಮೇಲೆ ಉಪ್ಪುಗಡ್ಲೆ ಅಂತ ಹಾಕ್ತೀವಿ ರೀ, ಅದು ನಿಮ್ಮ ರಾಯಚೂರುತನ ಕೂಡ ಉಪ್ಪುಗಡ್ಲೆ ತಿನ್ನಾರ ನಮ್ಮ ಹತ್ರ ಬಂದು ಕ್ವಿಂಟಾಲ್ ಲೆಕ್ಕ. ಹಸೆಕಡ್ಲೆ 12 ರೂಪಾಯಿ ಕೆಜಿ, ಹಸೆಕಡ್ಲೆ ಅವರೇ ಬಂದು ಕಿತ್ಕೊಂಡು ಹೋಗ್ತಾರೆ. ಅಂದರೆ ಹಸೆಕಡ್ಲೆ ನಮ್ಮ ಬ್ಯಾಸ್ಗೆ ಹಾಕೋದು ಕಡಲೆ ಇಲ್ಲರಿ, ಅದು ಉಪ್ಪುಗಡ್ಲೆ ಅಂದ್ರೆ ನಾವು ಪುಗ್ಗಿ ಮಾಡ್ತಾರಲ್ರಿ ಆ ಕಡ್ಲೆ, ಅದು ಅದು ಯಾಕಂದ್ರೆ ತಿನ್ನಾಕ್ರಿ ಚೆನ್ನಾಗಿ ಬೆಳೀತೈತೆ ನಮ್ಮ ಭೂಮಿ. ಆಮೇಲೆ ಈ ಮಾವು ಐತರ ಕಲ್ಲು ಕಲ್ಲು ಕುಟ್ರಿ, ಈ ಕಲ್ಲು ಕುಟ್ರಿಯಲ್ಲಿ ಎಲ್ಲರೂ ಈ ಕಲ್ಲು ಕುಟ್ರಿ ಏನು ಮಾಡ್ತಾರಂತ ಕೇಳಿದ್ರು. ಆ ಕಲ್ಲು ಕುಟ್ರಿಯಲ್ಲಿ ನಾವು ಮಾವು ಹಾಕಿ ಆ ಭೂಮಿ ಕೆಲಸಕ್ಕೆ ಬರಲಾರ್ದು ಭೂಮಿನ ಈ ನೀರ್ಲಿಂದ ಮಾವಿನ ಗಿಡ ಬೆಳೆಸ್ಕೊಂಡು ಚೆನ್ನಾಗಿ ಕಲ್ಲು ಭೂಮಿ ಮಾವಿನ ಗಿಡಕ್ಕೆ ಭಾರಿ ಒಳ್ಳೆಯದು ಅಂತ ತೋರಿಸ್ತಾ ಇದ್ದೀನಿ ರೀ ನಾನು. ಈಗ ರಮಣಮೂರ್ತಿ ಅವರೇ, 7 ಎಕರೆ ಭೂಮಿಯನ್ನು ಪಿತ್ತರ್ದಿಸ್ತ ಆಸ್ತಿ ತಮ್ಮದು, ತಮ್ಮ ತಂದೆಯವ್ರ ಕಡೆಯಿಂದ ಬಂದಂಥ ಭೂಮಿ ಅಷ್ಟು, 150 ಎಕರೆ ಹೇಗೆ ಕೊಂಡ್ಕೊಳ್ಳಿಕ್ಕೆ ಸಾಧ್ಯ ಆಯಿತು, ಯಾವ ಮೂಲದಿಂದ ತಮಗೆ ಎಲ್ಲ ಇಷ್ಟು ಹಣ ಬಂತು? ಸರ್ ನನಗೆ ಇವತ್ತು ನನ್ನ ಪಗಾರ 1 ತಿಂಗಳಿಗೆ ಬಂದು 2 ಲಕ್ಷ ರೂಪಾಯಿ ಇದೆ. ಯಾಕಂದರೆ ಮೀನು ಸಾಕಾಣಿಕೆ ಮೇಲೆ, ಕುರಿ ಸಾಕಾಣಿಕೆ ಮೇಲೆ, ಕೋಳಿ ಸಾಕಾಣಿಕೆ ಮೇಲೆ, ಆಮೇಲೆ ಈ ದನಗಳು ಹಾಲು ಉತ್ಪನ್ನ ಮೇಲೆ ನನಗೆ ಈ ದುಡ್ಡು ಬಂದೈತೆ ರೀ. ಈ ಮಾವು ಐತಲ್ಲ ರೀ, ನನಗೆ ವರ್ಷ 25-40 ಲಕ್ಷ ತನಕ ಬರ್ತೈತೆ ರೀ. ಮಾವು ಒಂದು ಜಾಸ್ತಿ ಆದಾಯ ನಿಮಗೆ ಬರೋದು? ಮಾವು ಅಲ್ರಿ, ನನಗೆ ಜಾಸ್ತಿ ಬರೋದು ದನಗಳು, ಕಬ್ಬು. ಕಬ್ಬು ಮತ್ತು ದನ? ದನ. ಈಗ 150 ಎಕರೆ ಭೂಮಿಯಲ್ಲಿ ಏನೇನು ಬೆಳೆಗಳನ್ನು ಹಾಕೋತೀರಿ ತಾವು? ನಾವು ಕಬ್ಬು ಹಾಕ್ತೀವಿ ರೀ, ಮಾವಿದೆ, ನೆಲ್ಲೂ ಬೆಳೆಸ್ತಿದ್ವಿ. ನೆಲ್ಲು ಕೂಡ ನಾನು ಎಲ್ಲ ರೈತರು ಬೆಳೆಸ್ದಂಗಲ್ದ ಸ್ವಲ್ಪ ಬೇರ್ ಕಂಪ್ನಿಯವ್ರ ಬೀಜ ತಗೊಂಡು ಕ್ವಿಂಟಾಲ್ 12,000-13,000 ಬೇರ್ ಕಂಪ್ನಿ ಬೀಜ, ಒಂದು ವರ್ಷಕ್ಕೆ ಸ್ವಲ್ಪ ಹೆಚ್ಚು ಕಡಿಮೆ ಒಂದೇ ಬೆಳೆ ಬೆಳೆಸಿ ಅದು 50 ಲಕ್ಷದಿಂದ 60 ಲಕ್ಷ ರೂಪಾಯಿ ಬೆಳೆ ಬರ್ತೈತೆ ರೀ ನಮ್ಗೆ, ಅದನ್ನು ಮಾಡ್ತಿದ್ದೀವಿ ರೀ. ಈಗ ತಾವು ಮಾವಿನ ಬೆಳೆಗೆ ಬಂದರೆ ಎಷ್ಟು ಗಿಡಗಳದಾವೆ, ಯಾವ ವೆರೈಟಿ ಹಾಕೊಂಡ್ರಿ, ಏನು ಅಂತರ ಕೊಂಡ್ರಿ? 1600 ಗಿಡ ಅದಾವ ರೀ ನಮ್ಮವು. 1600 ಗಿಡಲ್ಲಿ 40 ನಮೂನಿ ತಳಿ ಅದಾವ ರೀ. 40 ತಳಿಗಳು? ಹಾಂ, ತೂತಪುರಿ, ಕೇಸರಿ, ಮಲ್ಲಿಕ, ಆಪೂಸ, ಬೇನಿಷ, ನೀಲಂ, ರಸ್ಪೂರಿ. ಎಷ್ಟು ವರ್ಷದ ಗಿಡಗಳು? 40-45 ವರ್ಷದ ಗಿಡ ರೀ. ಅಂದರೆ ಹಳೆ ಗಿಡಗಳು? ಅಂದರೆ ನಾನು ವಯಸ್ಸಿಗೆ 65 ವರ್ಷ ರೀ, ನಾನು ಸ್ವಲ್ಪ ಹೆಚ್ಚು ಕಡಿಮೆ 45-50 ವರ್ಷದಿಂದ ಒಕ್ಕಲ್ತನ ಮಾಡ್ತಾನೆ ಇದ್ದೀನಿ ರೀ. ಅಂದರೆ ಈಗ ಆ ಒಂದು ಹಳೆ ಗಿಡಗಳಿದ್ರು ಕೂಡ ಚಲೋ ಇಳುವರಿ ಬರ್ತದೆ? ಆ ಹಳೆ ಗಿಡಗಳು ಪೂರ್ತಿ ಹಳೆವಾದವು, ಎತ್ತರ ಆದರೆ ತೋಲ್ ಬಾಲಿ ಕಾಟ ಗಾಳಿ ಉದುರ್ತಾವೆ, ಅಂಥವು ಕಟ್ ಮಾಡಿಸಿ ಕಸಿ ಮಾಡಿಸಿ ಆ ಕಸಿಗೆ ಮತ್ತೆ ಹೊಸ ನಮೂನೆ ತಳಿ ಮಾವು ಬೆಳೆಸ್ತಿದ್ದೀವಿ ರೀ. ವರ್ಷ ಈಗ ತಮ್ಮದು ಈಗ ಎಷ್ಟು ವೆರೈಟಿ ಮಾವಿನ ಹಣ್ಣಿನ ಗಿಡಗಳದಾವ, ಅವ್ನ ಮಾರ್ಕೆಟಿಂಗ್ ವ್ಯವಸ್ಥೆ ಹೆಂಗೆ ಮಾಡಿ? ಸರ್ ನಮ್ಮ ಹತ್ರ ನಮ್ಮದು ಫೇಮಸ್ ಐತೆ ರೀ, ಒಂದು ಗಿಡ ನಮ್ಮದು ನಾಟಿ ಗಿಡ 1 ಲಕ್ಷ ರೂಪಾಯಿ ಗಿಡ ಅದು. ಯಾಕಂದ್ರೆ ಕರೆಕ್ಟ್ 1 ಟನ್ 11 ಕ್ವಿಂಟಲ್ ಆಗುತ್ತೆ, 100 ರೂಪಾಯಿ ಕೆಜಿ. ಜನರು ತಾವೇ ಬಂದು ತಾವೇ ಹರ್ಕೊಂಡು ಹೋಗ್ತಾರೆ. ಹಾಲು 70 ರೂಪಾಯಿ ಲೀಟ್ರ್ ತಾವೇ ಬಂದು ನಮ್ಮ ಹತ್ರ ಹೋಗ್ತಾರೆ. ದನದ ಹಾಲು? ದನದ ಹಾಲು. ಈಗ ತಮ್ಮದು ಹೈನುಗಾರಿಕೆ ಇದೆ ಅಂತ ಹೇಳಿದ್ರೆ ಎಷ್ಟು ದನಗಳದಾವ, ಎಷ್ಟು ಎಮ್ಮೆಗಳದಾವ? 15 ಎಮ್ಮೆ ಅದಾವ ರೀ, 45 ಆಕಳದವ್ರಿ, ಒಂದು ಕೋಣ ಐತಿ, ಒಂದು ಊರಿ ಐತಿ. ಈಗ 100 ರೂಪಾಯಿ ಕೆಜಿ ಮಾವಿನ ಹಣ್ಣು ತಗೊಂಡು ಹೋಗ್ತಾರೆ ನಿಮ್ಮ ಹೊಲದಲ್ಲೇ ಬಂದು, ಅದನ್ನ ಹೆಂಗೆ ಎಲ್ಲೂ ಸು ಅಲ್ಲೇ ಮಾರ್ತಾವ ಮತ್ತೆಲ್ಲ ಬೇರೆ ಊರಿಗೆ ಏನಾರ ಸಪ್ಲೈ ಮಾಡ್ತಾರೆ? ಸರ್ ಯಾಕಂದ್ರೆ ಫೇಮಸ್ ಇದ್ದ ರೈತರು ನಮ್ಗಿಂತ ಗಿಡ ಬೇಕಂತೇಳಿ ಅವ್ರು ಬಂದು ಅದೇ ಗಿಡಕ್ಕೆ ಅವರು ರೈತರೇ ಬಂದು ಹರ್ಕೊಂಡು ಹೋಗ್ತಾರೆ. ರೈತರು, ವ್ಯಾಪಾರಸ್ಥರು, ಸಿರುಗುಂಪಿಲಿಂದ, ರಾಯಚೂರಿಲಿಂದ, ಬಳ್ಳಾರಿಲಿಂದ, ಸುತ್ತಮುತ್ತಲ ಹಳ್ಳಿಲಿಂದ ಎಲ್ಲ ಅನುಭವಸ್ರು ಬಂದು ನಮ್ಗೆ ಈ ಗಿಡ ನಮ್ಮದು, ಈ ಗಿಡದ ಚಟ್ನಿಗೆ ಹೋಯ್ತೀವಿ, ಈ ಗಿಡದ ಹಣ್ಣಿಗೆ ಹೋಯ್ತೀವಿ ಅಂತೇಳಿ ನಮ್ಮ ಹತ್ರ ಅದೊಂದು ಫೇಮಸ್ ಆಗಿಬಿಟ್ಟಿದ್ರೆ ರೈತರಿಗೆ. ಅಂದ್ರೆ ಸೀಸನ್ ಬಂತಪ್ಪ ಅಂತಂದ್ರೆ ಮಾವಿನ ಹಣ್ಣಿಗೆ ನಿಮ್ಮ ಹತ್ರನೇ ಬರ್ತಾರೆ? ಅವ್ರ ಗಿಡಗಳು ಅವರು ನಾವು ಹೇಳದ್ ಬೇಕಲ್ಲ ತಾವು ಹರ್ಕೊಂಬಂದು ತೂಕ ಮಾಡ್ಕೊಂಡು ಹೋಗ್ಬಿಡ್ತಾರೆ. ನಮ್ದು ಈ ಗಿಡದ ನಮ್ದು, ಈ ಕಾಯಿ ನಮಗೆ ಚೆನ್ನಾಗಿರುತ್ತೋ, ಚಟ್ನಿಗೆ ಯಾವ ಗಿಡ ಹೋಯ್ತಾರ ಅದನ್ನ ಹೋಯ್ತಾರ, ಹಣ್ಣಿಗೆ ಹೋಯ್ಯಾರ ಹಣ್ಣಿಗೆ ಹೋಯ್ತಾರ. ಅಂದ್ರೆ ಮಾರುಕಟ್ಟೆ ಸಮಸ್ಯೆ ನಿಮ್ಗೆ ಉಳಿತಪ್ಪ ಇಲ್ಲ ಬೆಳೆಸಬೇಕು ಅಂತ ತಲೆಬೇನೆ ಇಲ್ಲ? ಇಲ್ಲ ಅಸಲು ಎಷ್ಟಿಲ್ಲರಿ. ಇನ್ನು ನಮ್ಮ ಹತ್ರ ಸ್ವಲ್ಪ ಮಂದಿ ನಮ್ಮ ಕೂಡ ನಿಮ್ಮ ಅದ್ರ ಜೊತೆಗೆ ಸೇಲ್ಸ್ ಮಾಡ್ರಿ ಅಂತ ನಮ್ಮ ಸುತ್ತಮುತ್ತಲು ತೋಟಗಾರರು ಕೂಡ ಬರ್ತಾರೆ. ಯಾಕಂದ್ರೆ ನನ್ನ ಬಗ್ಗೆ ನಾನು ಬಗಲಾಗಿದ್ದಾರು ಕೂಡ ಒಂದು 100 ಎಕರೆ ಮಾವಿನ ತೋಟ ಮಾಡ್ಕೊಂಡಾರ, 100 ಕೃಷಿ ಹೊಂಡಗಳು ಮಾಡ್ಕೊಂಡಾರ. ಈಗ ನಮ್ಮ ಏರಿಯಾದಲ್ಲಿ ಒಂದು ಫೇಮಸ್ ನಮ್ಮ ಏರಿಯಾ ಅಂದ್ರೆ ಭಾಳ ಚೆನ್ನಾಗೈತೆ ಅಂತ ಹೇಳಿ ಎಲ್ಲರೂ ಅಂತಾರೆ. ನೋಡಿ ರಮಣಮೂರ್ತಿ ಅವರಿಗೆ ಸಿಂಧನೂರು ಭಾಗಪ್ಪ ಅಂತಂದ್ರೆ ಈಗ ಭತ್ತ ಬೆಳೀತಾರೆ, ಬಹಳಷ್ಟು ರಾಸಾಯನಿಕಗಳನ್ನು ಬಳಸ್ತಾರೆ, ಎಲ್ಲಿ ವಿಷ ಭೂಮಿ ಆಗ್ಬಿಟ್ಟದ, ಸವಳಾಗ್ಬಿಟ್ಟದ ಅಂತ ಹೇಳ್ತಾರೆ. ಆ ಮಧ್ಯದಲ್ಲಿ ತಾವು ತೋಟಗಾರಿಕೆ ಮಾಡ್ಕೊಂಡು ಹೋಗಾಕತ್ತೀರಿ, ಹೇಗೆ ಸಾಧ್ಯ ಆಯಿತು? ಸರ್, ನಮ್ದು ಕಲ್ಲು ಭೂಮಿ ಇತ್ತು ಮೊದಲು, ಆ ನೀರು ಡ್ರೈ ಇತ್ತು. ಆ ಕಲ್ಲು ಭೂಮಿಯಲ್ಲಿ ಏನು ಬೆಳೆಸಾಕ ಕೂರಿಗೆ ನಡೀತದಿಲ್ಲ, ಕುಂಟಿ ಯಾರಾಗಕ್ಕೆ ಬರ್ತದಲ್ಲ, ಏನೂ ಬರ್ತದಿಲ್ಲ. ಅದರಲ್ಲಿ ಮಾವಿನ ಗಿಡ ಹಚ್ಚಿವಿ. ಮಾವಿನ ಗಿಡ ಯಾಕಂದ್ರೆ ನಾವು 25 ಫೀಟ್ ಮುಂದೆ ಹಚ್ಚಿವಲ್ರೆ ಕಲ್ಲಿದ್ರೂ ನಡೀತೈತಿ. ಆ ಕಲ್ಲು ಭೂಮಿಗೆ ಫಸ್ಟ್ಗೆ ನಾವೇನು ಮಾಡ್ತಿದ್ವಿ, ಆ ನೀರು ಒತ್ತಾಕ್ತಿದ್ವಿ, ಬಂಡಿಲೆ ತಂದು ಹಾಕ್ತಿದ್ವಿ ಗಿಡಗಳಿಗೆ. ಆಮೇಲೆ ಡ್ರಿಪ್ ಬಂದ್ಬಿಡ್ತು. ಡ್ರಿಪ್ ಬಂದಮೇಲೆ ಅಗ್ದಿ ಹಗುರಾಗೈತೆ ನಮ್ಗೆ ಆ ಕೆಲಸ. ಈಗ ತಮ್ಮದು 60 ದಿನಗಳದವ ಅಂತ ಹೇಳಿದ್ರಿ, ಈಗ ಹಾಲು ಹೆಂಗೆ ಮಾಡ್ತೀರಿ, ನಿರ್ವಹಣೆ ಮಾಡೋದು ಭಾಳ ಕಷ್ಟ, ಲೇಬರ್ ಸಮಸ್ಯೆ, ಅನಂತರ ಗೊಬ್ಬರ ಎತ್ತ ಹಾಕೋದು, ಇವೆಲ್ಲ ಸಮಸ್ಯೆಗಳು ಭಾಳ ಬರ್ತವೆ ಇದ್ದ ಹೈನುಗಾರಿಕೆ ಒಳಗೆ. ಸರ್, ಅದು ಆಯ್ತಲ್ಲ, ನಮ್ಮ ಲಾಭದಲ್ಲಿ ಜಾಸ್ತಿ ಲಾಭ ಕೊಟ್ಟರೆ ಹೈನುಗಾರಿಕೆಗೆ ಸಮಸ್ಯೆ ಇರೋಲ್ಲ, ಕೂಲಿ ಆಳಿಂದ ಸಮಸ್ಯೆ ಇರೋಲ್ಲ. ಈಗ 15,000 ನೀವು ಪಗಾರದವ್ರಿಗೆ ಕೊಡೋರಿಗೆ 18,000 ಕೊಟ್ಟಿವಿ ಅಂದ್ರೆ ನಮ್ಮ ಹತ್ರ ಜನರು ಜಾಸ್ತಿನೇ ಬರ್ತಾರೆ. ಆ ಸಮಸ್ಯೆ ಇಲ್ಲ, ನಾವು ಚೆನ್ನಾಗಿದ್ದಾಗ ಅವರು ಚೆನ್ನಾಗಿರ್ತಾರೆ, ಅವ್ರು ಚೆನ್ನಾಗಿದ್ರೆ ನಮ್ಮ ತೋಟಗಳು ಚೆನ್ನಾಗಿರ್ತಾವೆ, ದನಗಳು ಚೆನ್ನಾಗಿರ್ತಾವೆ. ಹೈನುಗಾರಿಕೆ ಕೂಲಿ ಸಮಸ್ಯೆ, ಈ ಕೂಲಿ ಸಮಸ್ಯೆ ಅಂದರೆ ನಾವು ಜಾಸ್ತಿ ಕೂಲಿ ಕೊಡಬೇಕು, ಟೈಮ್ ಟು ಟೈಮ್ ಕೆಲಸ ಮಾಡಿಸ್ಬೇಕು, ಮುಂಜಾನೆ ಶಿಫ್ಟ್ ಬೇರೆ, ಮಧ್ಯಾಹ್ನ ಶಿಫ್ಟ್ ಬೇರೆ. ಎಮ್ಮೆ ಹಾಲು ಮತ್ತು ಆಕಳ ಹಾಲು ಏನು ರೇಟ್ ಮಾಡ್ತೀರಿ ಅಥವಾ ನೀವು ಸೊಸೈಟಿಗೆ ಹಾಕ್ತೀರಾ ಹೇಗೆ? ಸರ್, ಕೇಂದ್ರದವರು ನಮ್ಮ ಹತ್ರ ಬಂದು ಅವರೇ ತಾವು ಬಂದು ಒಯ್ತಾರೆ, ಯಾಕಂದ್ರೆ ನಮ್ಮದು ಎಲ್ಲರದು 35-36 ಬಿದ್ದರೆ ನಮ್ಗೆ 41 ರೂಪಾಯಿ ಬೀಳತ್ರಿ, ಯಾಕಂದ್ರೆ ಕ್ವಾಲಿಟಿ ಚೆನ್ನಾಗಿರ್ತೈತಿ. ಎಮ್ಮೆ ಹಾಲು 70-75 ರೂಪಾಯಿ, ತಾವೇ ರೈತರು ಬಂದು ತಾವೇ ಒಯ್ತಾರೆ ರೀ. ಅಂದ್ರೆ ಈಗ ಹಾಲು ಕೂಡ ತಮಗೆ ದಿನನಿತ್ಯದ ಆದಾಯ? ದಿನನಿತ್ಯ ಅದ ರೀ, ಯಾವ ಎಲ್ಲ ಕೂಡ ಕ್ಯಾಶ್ ವ್ಯಾಪಾರ, ಯಾವುದೋ ಉದ್ರಿ ಆಗಂಗಿಲ್ಲ. ಈಗ ತಮ್ಮದು ಕೃಷಿ ಹೊಂಡ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ಎಷ್ಟು ಕೃಷಿ ಹೊಂಡ ಅದಾವ, ಎಷ್ಟು ಎಕರೆಗೆ ನೀರಾಡ್ತದ? 140 ಎಕರೆ ಭೂಮಿ ಇದ್ರಿ, 140 ಎಕರೆಗೂ ಕೂಡ ನನಗೆ ಕೃಷಿ ಹೊಂಡಗಳು ಸರಿಯಾಗ್ತಾವ. ಅಂದ್ರೆ ಅದಕ್ಕೆ ಏನಾರ ಕರೆಂಟ್ ಮೋಟರ್ ಎಲ್ಲ ವ್ಯವಸ್ಥೆ ಬೇಕಲ್ಲ? ಸೋಲಾರ್ ಇದೆ, ಕರೆಂಟ್ 7 ತಾಸಿನ ಕರೆಂಟ್ ಸರ್ಕಾರ ಫ್ರೀ ಕೊಟ್ಟಾರ, ಎಲ್ಲವಕ್ಕೂ ಮೋಟರ್ ಅದಾವ, ಎಲ್ಲ ಭೂಮಿಗೆ ನೀರು ಸರಿಯಾಗ್ತದವ. ಕಾಲುವೆ ನೀರು ನಮ್ಮ ತುಂಗಭದ್ರಾ ಡ್ಯಾಮ್ ನೀರು ಅದಾವ, ಇಂಥ ಮಳೆ ಬಂದಾಗ ಕೃಷಿ ಹೊಂಡ ತುಂಬಲಿಕ್ಕೆ ಅದರಲ್ಲೇ ನೀರು ತುಂಬಿಸ್ಕೊಂತೀವಿ. ಕಾಲುವೆ ನೀರು, ಮಳೆ ನೀರು ತುಂಬಿಸ್ಕೊಂತೀವಿ, ಕಾಲುವೆ ನೀರು ತುಂಬಿಸ್ಕೊಂತೀವಿ. ಅಂದ್ರೆ ತಮ್ಮ ಬೇಸಿಗೆಯಲ್ಲೂ ಕೂಡ ತಮಗೆ ಕೃಷಿ ಹೊಂಡದ ನೀರು ಅನುಕೂಲ ಆಗ್ತದ ದನಗಳಿಗೆಲ್ಲ? ಸರ್, ನಮ್ಗೆ ಆ ಒಂದು ಸಲ ಮಳೆ ಬಂದು ಹೋಗಿಬಿಟ್ರೆ ವರ್ಷದ ತನ ನಾವು ಗದ್ದೆ ನಾಚ್ಬೋದು, ಕಬ್ಬನ್ನ ಬೆಳೆಸ್ಬೋದು, ದನಗಳಿಗೂ ಸರಿಯಾಗುತ್ತೆ, ದನಗಳ ಮೇವಿಗೂ ಸರಿಯಾಗುತ್ತೆ ನೀರು. ಅಷ್ಟು ಸ್ಟ್ಯಾಕ್ ನಮ್ಗೆ ಇದೆ, ಯಾಕಂದ್ರೆ ದೊಡ್ಡ ಹೊಂಡಗಳು ಅದಾವ, ಈ ದೊಡ್ಡ ಹೊಂಡಗಳಿಗೆ ಮೀನು ಸಾಕಾಣಿಕೆ ಐತೆ, ಭೂಮಿ ವೇಸ್ಟ್ ಆಗಂಗಿಲ್ಲ. ಈಗ 8 ಎಕರೆ ಕೃಷಿ ಹೊಂಡದಾಗ ಮತ್ತೆ ಕೃಷಿ ಜೊತೆಗೆ ಈಗ ನೀರು ಇರ್ತದ ಒಳಗೆ, ಮೀನು ಸಾಕಾಣಿಕೆ ಏನಾರ ಅದು ಆದಾಯ ತಂದ್ಕೊಡ್ತದ? ಅದು ಆದಾಯ ಮೀನು ಸಾಕಾಣಿಕೆ ಏನು ಅಡ್ಡು ಬರಾಗಲ್ಲ, ಯಾಕಂದ್ರೆ ಒಂದು ಕೃಷಿ ಹೊಂಡದಿಂದ ಒಂದು ಕೃಷಿ ಹೊಂಡಕ್ಕೆ ಶಿಫ್ಟ್ ಮಾಡ್ಕೊಂತೀವಿ, ಏನೋ ನೀರು ಕಡಿಮೆ ಆಗ್ತಾವಂದ್ರೆ ಅದರಲ್ಲಿಂದ ನಮ್ಗೆ ಮೀನುಗಳಿಗೆ ಏನು ಎಫೆಕ್ಟ್ ಆಗಂಗಿಲ್ಲ. ಯಾವ ತಳಿಗಳು ಮೀನು ಎಲ್ಲಿಂದ ತರ್ತೀರಿ ಸಸಿಗಳ ಇದು ಮರಿಗಳನ್ನು? ಮುನ್ರಾಬಾದ್ ಡ್ಯಾಮ್ಲಿಂದ ತಂದ್ಕೊಂತಿದ್ರಿ, ಕಟ್ಲಾ, ರವ, ಪಂಗಸ್, ರೂಪ್ಸನ್, ಈ ಜಾತಿಗಳು ಹೆಚ್ಚಿಗೆ ಯೂಸ್ ಮಾಡ್ಕೊಂತೀವಿ. ಅಂದ್ರೆ ಮೀನು ಸಾಕಾಣಿಕೆಗೆ ನೀವು ಅದನ್ನ ವಾಪಸ್ ಬಿಟ್ರೆ ಅಥವಾ ತಾವೇ ಅದನ್ನ ಮೀನು ವ್ಯಾಪಾರ ಮಾಡಿ ಮಾರ್ತೀರಿ ಹೇಗೆ? ಸರ್, ಅದು ದಿನ ಡೈಲಿ ವಾರದಾಗ 5 ದಿನ ಬಂದು ಒಯ್ತಾರ, ದಿನ 1 ಕ್ವಿಂಟಲ್ 2 ಕ್ವಿಂಟಲ್ ಮೀನು ಒಯ್ತಾರ. ಅಂದ್ರೆ ಮಾರವರು? ಮಾರವರು ಒಯ್ತಾರ, ಯಾಕಂದ್ರೆ ಅವ್ರು ಬಲಿ ತಂದು ಅವರೇ ಹಾಕಂತಾರ. ಇನ್ಮೇಲೆ ಆ ಬಲಿ ಸಮಸ್ಯೆ ಇಲ್ಲದಂಗೆ ನಾವೇ ಒಂದು ದೊಡ್ಡ ಬಲಿ ಮಾಡಿ ಒಂದ್ ಹತ್ರ ಹಿಡಿಸ್ಕೊಡಮ್ಮ, ಆಮೇಲೆ ಸ್ಟಾಕ್ ಆಗಿಬಿಡ್ತಾವ, ಸ್ಟಾಕ್ ಇದ್ದಾಗ ತಾವು ಹೆಂಗ್ ಮಾಡ್ತೀವ್ರಿ? ತಾಜಾ ಮೀನು ಅವ್ರಿಗೆ ಎಷ್ಟು ಬೇಕು ಅಷ್ಟೇ ಎಣ್ಣ ಹಿಡ್ಕೊಂಡು ಮತ್ತೆ ಅದನ್ನ ವಾಪಸ್ ಬಿಟ್ಬಿಡೋದು? ವಾಪಸ್ ಬಿಟ್ಬಿಡ್ತಾರ್ರಿ. ಏನ್ ಸೈಜ್ ಇದ್ದಾಗ ತಾವು ಮಾರ್ತೀರಿ? ಅದು 1 ಕೆಜಿಲಿಂದ ಅವರು 5 ಕೆಜಿ ತಾನೇ ಇರ್ತಾವ್ರಿ. 1 ಕೆಜಿ ಸಜ್ಜಿ ಇದ್ದದ್ ಮಾರಾಟ ನಮ್ಗೆ ಲಾಭ ಆಗತ್ತ, ಯಾಕಂದ್ರೆ ಎಲ್ಲರೂ ಫುಡ್ ಆಗಿ ಬೆಳೆಸೋರಿಗೆ ಆದ್ರೆ ಸ್ವಲ್ಪ ತ್ರಾಸ ಆಗುತ್ತೆ. 5 ಕೆಜಿ ಮೀನ ಮಾರ್ಬೇಕಂದ್ರೆ 5 ಕೆಜಿ ಮೀನಾಗ ಜಾಸ್ತಿ ಫುಡ್ ಬೇಕಾಗ್ತದೆ ಯಾಕಂದ್ರೆ ನಮ್ಗೆ ಇದೊಂದು ಸೆಗಣಿ ಐತಲ್ರಿ, ಸೆಗಣಿನ ಒಂದು 2 ಎಕರೆ ಭೂಮಿಗೆ ಹಾಕ್ತಿವಿ. ಆ 2 ಎಕರೆ ಭೂಮಿಯಲ್ಲಿ ಅಜೋಲ ಬೆಳೆಸ್ತೀವಿ. ಆ ಅಜೋಲ ಹೆಚ್ಚಿಗೆ ಮೀನಕ್ಕೆ ಹೋಗ್ತು, ಯಾಕಂದ್ರೆ ಅವು ಕೂಡ ಶಾಖಾಹಾರ ಆಗಿ ಅಜೋಲನ್ನು ಬೇಯಿಸಿ ತಿಂದು ಚೆನ್ನಾಗಿ ಬೆಳಿತಾವ್ರಿ. ಏನ್ ರೇಟ್ ಮಾರ್ತೀರಿ ಮೀನು? ನಾವು ರೂಪ್ಸನ್ ಬಂದು, ಪಂಗಸ್ ಬಂದು 80-90 ರೂಪಾಯಿ ಮಾರ್ತೀವಿ ರೀ. ಕಟ್ಲಾ ರವ ಬಂದು 100 ರೂಪಾಯಿಂದ 110 ರೂಪಾಯಿ ಮಾರ್ತೀವಿ, ಯಾಕಂದ್ರೆ ಅವರೇ ಹಿಡ್ಕೊಂಡು ಹೋಗ್ಬೇಕು, ಇಡೀ ಕೆಲಸ ನಮ್ದಲ್ಲ. ನೀವು ತೂಕ ಮಾಡಿ ಕೊಟ್ಬಿಡೋದು? ಅವರೇ ತೂಕ ಮಾಡ್ಕೊಂಡು ಹೋಗ್ತಾರ, ತೂಕ ಮಾಡಿ ಅವ್ರು ಕಾಟ ಇರ್ತೀರಿ, ಕಾಟಕ್ಕೆ ಇಷ್ಟು ಕೆಜಿ ಆಗಿತ್ತು ಅಂತ ಅವ್ರು ಹೇಳಿ ದುಡ್ಡು ಹಾಕಿ ಹೋಗ್ಬಿಡ್ತಾರ. ಅಂದ್ರೆ ತಮ್ಗೆ ಇದು ಅಡಿಷನಲ್ ಈಗ ಕೆರೆ ಆಯ್ತಪ್ಪ ಅಂತಂದ್ರೆ ಈಗ ವ್ಯವಸಾಯಕ್ಕೆ ನೀರಾಯ್ತು ಮತ್ತೆ ನೀರಿನ ಜೊತೆ ಮೀನು ಸಾಕಾಣಿಕೆ ಆಯ್ತು. ಅದ್ರ ಸಲುವಾಗಿ ನಮ್ಗೆ ಸಮಗ್ರ ಕೃಷಿ ಪದ್ಧತಿನಲ್ಲಿ ಈ ತೋಟದಲ್ಲಿ ಬಂದು ಕಸ ಇದನ್ನ ಕುರಿ ಆಡೋ ತಿಂತಾವ್ರಿ, ದನಗಳಿಗೆ ಮೇವುನ ಆಗತ್ತೆ. ಈ ಮೂರನೇದು ಈ ವೇಸ್ಟೇಜ್ಲಿಂದ ಔಜಾಲ ಬೆಳೆದು ಮೀನಕ್ಕೂ ಸಪ್ಲೈ ಆಗತ್ತೆ. ಈಗ 60 ದಿನಗಳಿಗೆ ಸಾಕಷ್ಟು ಟನ್ ಗಟ್ಟಲೆ ಕೊಟ್ಟಿಗೆ ಗೊಬ್ಬರ ಸಿಗ್ತದ, ನಿಮ್ಗೆ ಸೆಗಣಿ ಗೊಬ್ಬರ ಆಗ್ತದೆ, ಅವೇನಾರು ಮಾರ್ತೀರ ಅಥವಾ ತಮ್ಮ ಹೊಲಕ್ಕೆ ಹೇಗೆ? ತೋಟ ಮಾಡೋರು ಬಂದು ಟಿಪ್ಪರ್ 25,000 ಹೋಯ್ತಾರ ರೀ, ಒಂದು ಟಿಪ್ಪರ್ ಬಂದು ಅದು 8 ಟ್ರಿಪ್ ಟ್ರ್ಯಾಕ್ಟರ್ ಆಗುತ್ತೆ ರೀ. ಒಂದು ಟ್ರಿಪ್ಗೆ 20,000? 20-25,000 ತನಕ ಹೋಯ್ತಾರ ರೀ. ಅಂದ್ರೆ ವರ್ಷಕ್ಕೆ ಎಷ್ಟು ಟ್ರಿಪ್ ನೀವು ಸೆಗಣಿ ಗೊಬ್ಬರ ಹೋಗ್ತದೆ? ಸ್ವಲ್ಪ ಹೆಚ್ಚಿಗೆ ಕಡಿಮೆ ಅದು 25 ಟ್ರಿಪ್ 30 ಟ್ರಿಪ್ ಆಗತ್ತೆ ರೀ ವರ್ಷಕ್ಕೆ. ವರ್ಷಕ್ಕೆ ರೀ ಇದೇ ನಿಮಗೆ ಒಂದು 2.5 ಲಕ್ಷ 3 ಲಕ್ಷ ಆಯ್ತು? ಯಾಕಂದ್ರೆ ಅದು ಅಷ್ಟು ನಮ್ಗೆ ಗೊಬ್ಬರ ಒಯ್ದಲ್ಲಿಗೆ ದನಗಳಿಗೆ ಒಣ ಹುಲ್ಲು ತಂದು ಅಲ್ಲಿ ಹಾಕಕ್ಕೆ ಆ ಖರ್ಚಿಗೆ ಅದಕ್ಕೆ ಬ್ಯಾಲೆನ್ಸ್ ಸರಿಯಾಗಿ ಬಿಡುತ್ತೆ. ಸೊಪ್ಪು ತರಬೇಕು ಮತ್ತು ಅದಕ್ಕೆ ಚಾಪ್ ಕಟ್ಟರ್ ಲೇಬರ್ಗಳ ಖರ್ಚಾಗಕ್ಕೆ ಖರ್ಚು ಈ ಗೊಬ್ಬರಕ್ಕೆ ಸರಿಯಾಗುತ್ತೆ ರೀ. ಇನ್ನು ದನಗಳಿಗೆಲ್ಲ ಹಸಿ ಹುಲ್ಲು ಹಾಕ್ತಾರೆ ಒಣ ಹುಲ್ಲು ಹಾಕ್ತಾರೆ ಸರ್? ಹಸಿ ಹುಲ್ಲು ಹಾಕ್ತೀವಿ, ಪಾಲೇಸ್ ತೊಡ್ ಹಾಕ್ತೀವಿ, ಕ್ಯಾಶ್ ಲಿಪಿಡ್ ಅಂತ ಅವು ಹಾಕ್ತೀವಿ ರೀ. ಈಗ ಮುಖ್ಯವಾಗಿ ತಾವು ಕಬ್ಬು ಐತೆ ಅಂತ ಹೇಳಿದ್ರಿ, ಕಬ್ಬು ಎಷ್ಟು ಎಕರೆ ಭೂಮಿ ಅದ ಸರ್? 25 ಎಕರೆ ಕಬ್ಬು ಹಾಕ್ತೀರಿ, ಒಂದು ವರ್ಷ ಕಬ್ಬು ಹಾಕ್ತೀವಿ, ಒಂದು ವರ್ಷ ಅದನ್ನ ಚೇಂಜ್ ಮಾಡ್ಕೊಂತೀವಿ, ಕಬ್ಬಿಲ್ದ ವರ್ಷ ಅದನ್ನ ಗೆದ್ದೆ ಹಚ್ಕೊಂತೀವಿ, ಗೆದ್ದೆ ಹಚ್ಚಿ ಆಮೇಲೆ ಉಪ್ಪುಗಡ್ಲಿ ಬಿತ್ತೀವಿ. ಉಪ್ಪುಗಡ್ಲಿ ಕೂಡ ನಮ್ಗೆ ಕೆಜಿ 12 ರೂಪಾಯಿಂದ 13 ರೂಪಾಯಿ ಆಗುತ್ತೆ ಎಕರೆಕ್ಕೆ, ಅದು ಕೂಡ 80,000 ರಿಂದ 1 ಲಕ್ಷ ರೂಪಾಯಿ ಬರ್ತೈತಿ ರೀ. ಒಂದೇ ಬಿತ್ತಣಿಗೆ ಒಂದೇ ಕೆಲಸ ಅದು, ಆಮೇಲೆ ಒಂದು ಸತಿ ಸ್ಪ್ರೇ ಹೊಡೆದ್ರೆ ಸರಿಯಾಗಿ ಬಿಡುತ್ತೆ. ಈಗ ಕಬ್ಬಿಗೆ ಏನು ಇದಕ್ಕೆ ಹಾಕ್ತಿರ ತಾವು ಹೇಗೆ ಫ್ಯಾಕ್ಟ್ರಿಗೆ ಹಾಕ್ತಾರೆ? ಫ್ಯಾಕ್ಟ್ರಿಗೆ ಯಾವಾಗ ಬಹಳ ಟೈಮ್ ತಪ್ಪಿದಾಗ ಹಾಕ್ತೀವಿ, ಎಲ್ಲ ಕೂಡ ನಮ್ಮ ಜ್ಯೂಸ್ ಕೊಯ್ತಾರೆ ರೀ. ಜ್ಯೂಸ್ ಬಂಡಿ ಮೇಲೆ ಜ್ಯೂಸ್ ಮಾಡೋರು? ಹೌದ್ರಿ, ಜ್ಯೂಸ್ ಮಾಡೋರು. ನಮ್ಗೆ 1 ಟನ್ ಬೇಕು, 5 ಕ್ವಿಂಟಲ್ ಬೇಕು, 2 ಟನ್ ಬೇಕಂತೇಳಿ ಅವರೇ ಒಯ್ದು ಇದು ಮಾಡ್ತಾರೆ. 5,000 ಕೊಡ್ತೀವಿ ಒಂದು ಟನ್. ಒಂದು ಟನ್ಗೆ 5,000 ರೂಪಾಯಿ ಎಲ್ಲ ದಾರಿಯಲ್ಲೆಲ್ಲ ಹಳ್ಳಿ ಹಳ್ಳಿಯಲ್ಲೆಲ್ಲ ಜ್ಯೂಸ್ ಮಾಡೋರು? ಜ್ಯೂಸ್ ಮಾಡೋರು ಒಯ್ತಾರೆ, ಫೇಮಸ್ ರೀ ನಮ್ಮದು. ನಮ್ಮ ಕಬ್ಬು ಅಂದ್ರೆ ಭಾಳ ಫೇಮಸ್ ರೀ, ಯಾಕಂದ್ರೆ ನಂದು ಗೊಬ್ಬರದಿಂದ ಆಗ್ತಲ್ರಿ, ಎತ್ತರ ಬೆಳಿತೈತಿ, ಸಣ್ಣಗೆ ಅದು ನೀರು ಹಾಲು ಬರ್ತಾವ್ರಿ, ಅದ್ರ ಸಲುವಾಗಿ ಒಯ್ತಾರೆ. ದಪ್ಪ ಇರ್ತದೆ ಮತ್ತು ರಸ ಜಾಸ್ತಿ ಇರ್ತದೆ, ರಸ ಜಾಸ್ತಿ ಇರ್ತದ್ರಿ. ಮತ್ತೆ ತೆಂಗಿನ ಗಿಡ ಕೂಡ ನಮ್ಮ 400 ಗಿಡ ಅದಾವ್ರಿ, 400 ಗಿಡ ಕೂಡ 12 ರೂಪಾಯಿ ಅವ್ರೆ ತಿಳಿಸ್ಕೊಂಡು ಹೋಯ್ತಾರೆ. ಹಳೆ ಗಿಡಗಳು ಅಂದ್ರೆ ಈಗ ನೀರಾವರಿಯಲ್ಲೂ ಕೂಡ ಈಗ ನೀರು ನಿಂತಪ್ಪ ಅಂತಂದ್ರೆ ತೆಂಗಿನ ಗಿಡಗಳು ಕೊಡತದಾವ ಅಂತ ಹೇಳ್ತಾರೆ? ಇಲ್ಲ, ಏನಾಗಲ್ರಿ, ಯಾಕಂದ್ರೆ ಅವು ಸೈಡ್ ಉಡ್ನಿ ಮೇಲೆ ಇರ್ತಾವ್ರಿ, ಅದು ಕೆರೆ ಉಡ್ಗಳು ಸುತ್ತಿರ್ತದಾವ, ಅದರಿಂದ ನಮ್ಗೇನು ನುಕ್ಸಾನ ಇಲ್ಲ. ಆಮೇಲೆ ಈ ವರ್ಷ ಒಂದು 100 ತಾಳೆ ಗಿಡ ಹಾಕಿವ್ರಿ. ತಾಳೆ ಗಿಡ ಅಂದ್ರೆ ಅವು ಆಗ್ಲೇ 3 ವರ್ಷ ಆಯ್ತರ ಹಾಕಿ, ಆ ತಾಳೆಕಾಯಿ ಕೂಡ ಅವು ಕಡ್ದು ಅದರಲ್ಲಿ ಎಳೆ ಕೊಬ್ಬರಿ ಇದ್ದಾಗ ಜನರು ತಿಂತಾರ. ಆಮೇಲೆ ಇನ್ನೂ ಹಣ್ಣಾದ್ಮೇಲೆ ಆ ಹಣ್ಣುಗಳನ್ನ ಮನುಷ್ಯರು ತಿನ್ನಕ್ ಬರ್ತ್ರಿ, ಪೂರ್ತಿ ಹಣ್ಣಾದ್ಮೇಲೆ ಅವ್ಗೆ ಅವನ ಕೆಟ್ಟರೆ ಅವು ತೆಗೆದು ಮತ್ತೆ ಒಂದು ಹತ್ರ ಹಾಕಿ ಅವಕ್ಕೆ ಸಸಿ ಬರ್ತಾರೆ, ಆ ಸಸಿಗಳು 25 ರೂಪಾಯಿ 3 ಹೋಯ್ತಾರ ರೀ. ತಾಳೆ ಬೆಳೆನೂ ಕೂಡ ಒಳ್ಳೆ ಲಾಭ ಯಾಕಂತಂದ್ರೆ ಈಗ ಹೌದು, ಯಾಕಂತಂದ್ರೆ ಈಗ ಎಣ್ಣೆ ಉದ್ಯಮ ತಾಳೆಗಿಡದ ಮೇಲೆ ನಡೆಯುತ್ತೆ. ಅದಲ್ರಿ, ಪಾಮ್ ಆಯಿಲ್ ಅಲ್ಲ ಇದು, ಪಾಮ್ ಆಯಿಲ್ ಅಲ್ಲದ ಹಳೆ ತಾಳೆಗಿಡ ರೀ. ತಾಳೆಗಿಡ? ಹೌದು, ಹಳೆ ತಾಳೆಗಿಡ. ಯಾಕಂದ್ರೆ ಇದು ಕೂಡ ಚೆನ್ನಾಗಿ ಲಾಭ ಐತ್ರಿ, ತೆಂಗಿನ ಗಿಡಕ್ಕೆ ಹೆಚ್ಚು ಲಾಭ ಬರ್ತೈತ್ರಿ, ಅದಕ್ಕಲ್ಲೇ ಆ ತಾಳೆಗಿಡ ಹಾಕಿವ್ರಿ. ಮತ್ತೆ ಬೇರೆ ಬೇರೆ ಹಣ್ಣಿನ ಬೆಳೆಗಳು ಸಪೋಟ ಇದ್ರಿ, ಸಪೋಟ ಕೂಡ ಚೆನ್ನಾಗೈತ್ರಿ. ಸಪೋಟ ಐತಿ, ಉಂಚಿ ಐತ್ರಿ. ಆ ಉಂಚಿ ಏನು ಮಾಡ್ತೀವಿ, ಮಾರ್ಕೆಟಿಂದ ಮಾರ್ಕೆಟ್ನವ್ರು ಹೋಗ್ತಾರೆ, ಯಾವಾಗ ವೇಸ್ಟ್ ಆಗ್ಬಿಟ್ರೆ ಉಂಚಿ ತಂದು ಆ ನೀರು ನಾವು ಹಂಗೆ ಬೀಜಲೆ ಆ ನೀರು ಬಸ್ತು ಈ ಗಿಡಗಳಿಗೆ ಸ್ಪ್ರೇ ಹೊಡೆಯೋತ್ನೇ ಬಡ್ಡಿಗೆ ಹಾಕ್ಸ್ತೀವಿ ರೀ. ಅದನ್ನ ಸ್ವಲ್ಪ ಬೆಲ್ಲ ಸ್ವಲ್ಪ ಹಿಟ್ಟಾಗಿ ಸ್ವಲ್ಪ ದಿನ ಇಟ್ಬಿಟ್ರೆ ರೀ, ಈ ದನ ಗೊಬ್ಬರದಾಗ ಇಟ್ಬಿಟ್ರೆ ಚಿಕ್ಕ ಬಳಾಗ್ಬಿಡ್ತಾವ ರೀ. ಅದನ್ನ ನಾವು ಮತ್ತೆ ಗಿಡಗಳಿಗೆ ಯೂಸ್ ಮಾಡ್ತೀವಿ ರೀ. ತಾವು ಹೇಳಿದ್ರೆ ಮತ್ತೆ ಕುರಿ ಸಾಕಾಣಿಕೆ ಎಷ್ಟು ಇದಾವೆ ಕುರಿಗಳು? ಕುರಿಗಳು 100 ಅದಾವ ರೀ. 100 ಕುರಿಗಳು ಬಂದ್ರೆ ಅದನ್ನು ಮೇಂಟೈನ್ ಮಾಡೋದು ಭಾಳ ಕಷ್ಟ ಅಲ್ರಿ? ಅದನ್ನು ಲೇಬರ್ ಅದರ, ಅದಕ್ಕೆ ಮಾಡ್ತಾರ್ರಿ. ಅಂದ್ರೆ ಅದನ್ನ ಕೊಟ್ಟಿಗೆ ಲಾಭ ಬಂದ್ರೆ ಯಾವುದೋ ಕಷ್ಟ ಇಲ್ಲ, ನುಕ್ಸಾನ ಆದ್ರೆ ಎಲ್ಲದೂ ಕಷ್ಟನ. ಲಾಭ ಬಂದಾಗ ಸ್ವಲ್ಪ ನಮ್ಗೆ ಜಾಸ್ತಿ ಅವ್ರು ಕೂಲಿ ಕೊಡೋದ್ರಿ, ಮೆಸರ್ಗೆ ಜಾಸ್ತಿ ಪಗಾರ ಕೊಟ್ರೆ ಸಿಟಿಗೆ ಹೋಗಾರ ಇಲ್ಲೇ ಬರ್ತಾರೆ, ಬೆಂಗಳೂರಿಗೆ ಹೋಗಾರ ನಮ್ಮ ಹತ್ರ ಬಂದು ಬಿಡ್ತಾರೆ. ಅಂದ್ರೆ 100 ಕುರಿಗಳು ಏನು ಮೇಸಕ್ಕೆ ಹೋಗ್ತಾರೆ ಅಥವಾ ಏನು ದೊಡ್ಡ ಮೇಸಕ್ಕೆ ಹೋಗ್ತಾರೆ? ಮೇಸಕ್ಕೆ ನಿಮಗೆ ಅಲ್ಲಿ ಗುಡ್ಡದಾಗ ಗುಡ್ಡ ಅದಾವ್ರಿ, ನಮ್ಮ ಹೊಲ್ಗಳದಾವ, ಎರಡಕ್ಕೂ ಅನುಕೂಲ ಐತ್ರಿ. ಮತ್ತೆಲ್ಲ ಕಾಲಕಾಲಕ್ಕೆ ಚಿಕಿತ್ಸೆ ಇವೆಲ್ಲ ಅದನ್ನು ದೇಖರಿಕೆ ಮಾಡಬೇಕು. ಅದು ಅಂತ ಸಮಸ್ಯೆ ಬರಾಗ್ರೆ, ಯಾಕಂದ್ರೆ ನಮ್ಮ ದನಗಳಿಗೆ ರೀ, ಈಗ ನಾನು 4 ವರ್ಷದ ಇನ್ಶೂರೆನ್ಸ್ ಕಟ್ತಿದ್ದೀನಿ, ಇನ್ಶೂರೆನ್ಸ್ ಒಂದು ಸಲ ಕೂಡ ನನಗೆ ಇದು ಸತ್ತೋಗೈತ್ರಿ ಬಿಲ್ ಕೊಡ್ರಿ ಅಂತ ಹೇಳಿ ನಾನು ಸರ್ಕಾರಕ್ಕೆ ಹಾಕಿಲ್ಲ. ಅದನ್ನ ಇನ್ಶೂರೆನ್ಸ್ ಕಟ್ತೀರಿ ಆದ್ರೂ ಕೂಡ ನಿಮ್ಗೆ ಯಾವುದು ಲಾಸ್ ಆಗಿಲ್ಲ ಅಂತ ತೊಂದರೆ ಆಗಿಲ್ಲ? ಆಗಿಲ್ಲ. ಲಾಸ್ ಆದ್ರೆ ಮಾತ್ರ ಇನ್ಶೂರೆನ್ಸ್ ಬರ್ತದೆ? ಲಾಸ್ ಆಗಿಲ್ಲರಿ, ಆಗಿಲ್ಲ. ಜೊತೆ ಕೋಳಿ ಸಾಕಾಣಿಕೆ ಇದೆ ಅಂತ ಅದನ್ನು ಐತ್ರಿ, ಅದು ಒಂದು ಮಟ್ಟಿ ಬಂದು 15 ರೂಪಾಯಿ ಹೋಯ್ತಾರ್ರಿ, ಅವು 100 ಕೋಳಿ ಅದಾವ್ರಿ. ಅಂದ್ರೆ ತತ್ತಿ ಒಂದ್ ತತ್ತಿಗೆ 15 ರೂಪಾಯಿ ಅವ್ರ ದಿನ ಸ್ವಲ್ಪ ಹೆಚ್ಚು ಕಡಿಮೆ 60 ರಿಂದ 100 ತತ್ತಿ ತನ ಸಿಗ್ತಾವ್ರಿ. ಜವಾರಿ ತತ್ತಿ ಡಿಮ್ಯಾಂಡ್ ಅದ? ಹೌದ್ರಿ. ಮತ್ತೆ ಕೋಳಿ ಎಷ್ಟು ಮಾರಾಟಕ್ಕೆ? ಮಾರಾಟಕ್ಕೆ ಯಾಕಂದ್ರೆ ಭಾಳ ಹೆಚ್ಚಿಗೆ ನಾವು ತತ್ತಿ ಇಡಂತ ಕೋಳಿನ ಇಟ್ಕೊಂತೀವ್ರಿ, ಆಮೇಲೆ ಕೆಜಿ ಬಂದದು 80 ರೂಪಾಯಿ 100 ರೂಪಾಯಿ ಆಗುತ್ತೆ ರೀ. ಆ ಕೋಳಿ ಪೂರ್ತಿ ವಯಸ್ಸಾದ್ರೆ ಅಷ್ಟು ಚಲೋ ಇರಾಗಲ್ರಿ, ಅದೇ ಬೇಕಂದು ಎಳೆ ಕೋಳಿ ಹೋಯ್ತರಗಿನ ನಮ್ಗೆ 500 ರೂಪಾಯಿ ಕೊಡ್ತಾರ್ರಿ. ನಾಟಿ ಕೋಳಿ ಆಗಷ್ಟು ಈಗ ಮೊಟ್ಟೆಗೂ ಕೂಡ ಬೆಲೆ ಇದೆ, ಮಾಂಸಕ್ಕೂ ಕೂಡ ಭಾರಿ ಡಿಮ್ಯಾಂಡ್ ಇದೆ. ಹೌದ್ರಿ. ಈಗ ರಮಣಮೂರ್ತಿ ಅವರು ಇಷ್ಟು ಕೋಳಿ ಗೊಬ್ಬರನು ಕೂಡ ಹೊಲಕ್ಕೆ ಕೋಳಿ ಗೊಬ್ಬರ ಹೊಲಕ್ಕೆ ಸರಿಯಾಗಿ ಬಿಡ್ತಾರೆ? ಕೋಳಿ ಗೊಬ್ಬರ ಬಹಳ ಪೌಷ್ಟಿಕ ಅಂತ ಹೇಳ್ತಾರೆ. ಯಾಕಂದ್ರೆ ಪೌಷ್ಟಿಕ ಅಲ್ರಿ, ಅದು ಯಾಕಂದ್ರೆ ಅಜೋಲಕ್ಕೆ ಹಾಕ್ಬಿಡ್ತೀವಿ, ಅಜೋಲ ನಮ್ಗೆ ಟನ್ನಿನ ಗಟ್ಟಲೆ ಬರ್ತೈತ್ರಿ. ಯಾಕಂದ್ರೆ ಅದನ್ನ ನಾವು ಎತ್ತಿ ಹಾಕ್ಬೇಕಂದ್ರೆ ನಮ್ಮಿಂದ ಆಗಲ್ಲ, ನಾವೇನು ಮಾಡ್ತೀವಿ ಈ ಕರೆಂಟ್ ಫ್ರೀ ಇದ್ದ ಸಲುವಾಗಿ ಆ ನೀರನ್ನ ಡಂಪ್ ಮಾಡ್ಕೊಂತೀವಿ ಈ ಅಜೋಲ ಇದ್ದ ಪ್ಲೇಸ್ಗೆ, ಆ ನೀರನ್ನ ಕೂಡ ಅಜೋಲ ಕಳಿಸ್ಬಿಡ್ತೀವಿ ಒಕ್ಕರಣಗಳಿಗೆ. ಮನೆಗೆ ಮಾಡೋ ಅಷ್ಟು ಜನ ಇದ್ರಿ ನೀವು? ಇದನ್ನ ಮೇಂಟೆನ್ಸ್ ಮಾಡೋಣ ಒಬ್ಬನೇ ರೀ, ನಮ್ಮ ಹತ್ರ ಇದ್ದ ಎಲ್ಲರೂ ಲೇಬರು ಅನುಕೂಲ ಮಾಡ್ತಾರೆ, ನಮ್ಮ ಹೆಣ್ಮಕ್ಳು ನಮ್ಗೆ ಪೂರ್ತಿ ಸಹಾಯಕರು ಮಾಡ್ತಾರೆ, ನಮ್ಮ ಮಗ ವ್ಯಾಪಾರ ಮಾಡ್ಕೊಂತಾರೆ. ಅಂದ್ರೆ ನೀವು ನಿಮ್ಮ ಮನೆಯವರು ನಿಮ್ಮ ಮಗ ಲೇಬರ್ ಅಷ್ಟು ಜನ ಅದರ ದಿನ ನಿಮ್ಮ ಹೊಲದ ಕೆಲಸ ಮಾಡೋದು? ಕಡಿಮೆ 20-25 ಬಂದಿರ್ತಾರೆ ದಿನಾಲು. 20-25 ಜನ ನಿಮ್ಮ ಹೊಲದ ದುಡಿತಾರೆ? ದುಡಿತಾರೆ. ಅವ್ರಿಗೆ ಹೆಂಗೆ ದಿನ ಲೆಕ್ಕನ ಅಥವಾ ತಿಂಗಳ ಲೆಕ್ಕ? ಅವ್ರಿಗೆ ಒಂದು ದಿನಕ್ಕೆ 400 ಹಿಡಿದು 1000 ರೂಪಾಯಿ ತನಕ ಕೂಲಿ ಇದ್ರಿ. ಈಗ ಅವ್ರವ್ರ ಕೆಲಸದ ಮೇಲೆ ಯಾರು ಡ್ಯೂಟಿ ಅವ್ರು ಮಾಡ್ಕೊಂತಾರ. ಇವತ್ತು ಅವರು ಡ್ಯೂಟಿ ವಾಪಸ್ ಬಿಡೋದು, ವಾಪಸ್ ಅವ್ರು ಬರ್ಲಿದ್ರು ಇನ್ನೊಬ್ರು ಅದಕ್ಕೆ ಶಿಫ್ಟ್ ಆಗ್ತಾರ. ಇಪ್ಪತ್ತೈದು ಜನ ಲೇಬರ್ ನ ಒಬ್ಬನ ಕೆಲಸ ಮಾಡ್ತಾನೆ, ಒಬ್ಬನ ಮಾಡೋದಿಲ್ಲ, ಒಬ್ರು ಬರಲಿಲ್ಲ, ಇವೆಲ್ಲ ಮಾನಿಟರ್ ಮಾಡ್ಬೇಕಲ್ಲ ಸರ್. ಅದು ತೂಕ ಬಹಳ ವಜ್ಜೆ ಆಗುತ್ತೆ ಅವ್ರಿಗೆ, ಯಾಕಂದ್ರೆ ಈ ರಿಮೋಟ್ ಕಂಟ್ರೋಲ್ ಇದ್ದಂಗ ಅವ್ರ ಕೆಲಸ ಅವ್ರು ಮಾಡ್ಲಿಕ್ಕೆ ಅವ್ರ ರುಜಾ ಅವ್ರಿಗೆ ಬಿದ್ಬಿಡುತ್ತೆ. ನೀವು ಕಂಪ್ಯೂಟರ್ದಲ್ಲಿ ಕೆಲಸ ಮಾಡೋದ್ರೆ ನಿಮ್ಗೆ ಹೆಂಗ್ ಡ್ಯೂಟಿ ಹೆಚ್ಚಿರ್ತಾರ ಆ ಡ್ಯೂಟಿಗೇನ ನಮ್ದು ವಜ್ಜೆ ಆಗುತ್ತೆ ಡ್ಯೂಟಿ. ಬರ್ಲಿಲ್ಲಪ್ಪ ಅಂದ್ರೆ ಅವ್ನ ಕೆಲಸ ಮತ್ತೆ ನಾಳೆ ಬಂದು ಅವನೇ ಮಾಡ್ಬೇಕು, ಅವನೇ ಮಾಡ್ಬೇಕು. ಇಲ್ಲದ್ರೆ ಅವ್ನ ಬದ್ಲಿ ಆಳಚ್ಚಿ ಕೆಲಸ ಮುಂದಕ್ಕೆ ಹೋಗ್ಬೇಕು. ಈ ರೀತಿಯಾಗಿ ಅವ್ರವ್ರ ಜವಾಬ್ದಾರಿ ವಹಿಸ್ಕೊಟ್ಟಾಗ ಅವರು ಅದನ್ನ ಅವರು 200 ರೂಪಾಯಿ ಕೂಲಿ ಐತಿ, 1000 ರೂಪಾಯಿ ಕೂಲಿ ಐತಿ, 1000 ರೂಪಾಯಿ ಜವಾಬ್ದಾರಿ ಅಚ್ಚೆ ಹೋಗ್ಬೇಕು. ಮುಂದಕ್ಕೆ ಹಚ್ಚೋಬೇಕು, ಎಣ್ಣೆ ಹೊಡಿತ ಅವ್ನ ಎಣ್ಣೆ ಹೊಡಿಲೇಬೇಕು, ಹೊಡಿಯಬೇಕು. ಅವ್ನು ಹೊಡಿಲಪ್ಪ ಅಂತ ಯಾವನಿಗೆ ಒಪ್ಪಿಸಿ ಅದನ್ನ ಮಾಡ್ಬೇಕು. ಇಷ್ಟಾಗ ಕಾಂಟ್ರಾಕ್ಟ್ ಕೆಲಸ ಕೂಡ ಮಾಡಿಸ್ತೀವಿ, ಬಜಾದ ಕಾಂಟ್ರಾಕ್ಟ್ ಕೆಲಸ, ಗದ್ದೆ ಸಾವತ್ನ ಕಾಂಟ್ರಾಕ್ಟ್ ಕೆಲಸ ಕೊಡ್ತೀವಿ, ಸ್ಪ್ರೇ ಹೊಡಿಯಕ ಕಾಂಟ್ರಾಕ್ಟ್, ಸತು ಹೋಗಕ ಕಾಂಟ್ರಾಕ್ಟ್, ಈ ಲೋಡಿಂಗ್ ಗೊಬ್ಬರ ತುಂಬೋದು ಮಿಷಿನ್ ತುಂಬತೈತಿ, ಹೆಚ್ಚಿಗೆ ಟ್ರಾಕ್ಟರ್ಲ್ಲಿ ಕೆಲಸ ಮಾಡ್ತೀವಿ. ಅಂದ್ರೆ ಗುತ್ತಿಗೆ ಕೊಟ್ಬಿಡ್ತೀರಿ ಎಲ್ಲ ಕಾಂಟ್ರಾಕ್ಟ್ ಮೇಲೆ? ಗೊಬ್ಬರ ಚೆಲ್ಲಕ ಗುತ್ತಿಗೆ ಅಥವಾ ನಾಟ್ ಹಚ್ಚಕ್ಕೂ ಕೂಡ ಗುತ್ತಿಗೆ ಕೊಟ್ಬಿಡ್ತೀವಿ. ಗುತ್ತಿಗೆ ಕೊಡ್ತೀವಿ. ಈಗಿನ್ನೂ ಹಗುರಾಗೈತ್ರಿ, ಬರೀ ಟ್ರಾಕ್ಟರ್ಲ್ಲಿ ನೆಲ್ಲು ಬಿತ್ತು ಬಿಡ್ತೀವಿ, ಅದು ಭಾಳ ಹಗುರಾಗೈತಿ ಕೆಲಸ. ಹೆಂಗ್ರಿ ರಮಣಮೂರ್ತಿ ಅವರು ಈ ಇಳಿಯ ವಯಸ್ಸಿನಲ್ಲಿ ಕೂಡ, ನಮ್ಗೆ ಈಗ 55-64 ವರ್ಷ ವಯಸ್ಸಾಯ್ತು, ಇಷ್ಟೆಲ್ಲ ಓಡಾಡ್ತಿರಲ್ಲ, ಮತ್ತೆ ನಿಮ್ಮ ಆರೋಗ್ಯ ಹೆಂಗ್ ಕಾಪಾಡ್ಕೊಂಡು ಹೊಂಟ್ರಿ? ಇದ್ರು ನಾನು ಈ ಒಕ್ಕಲ್ತನ ಮಾಡೋದಕ್ಕೆ ನನ್ನ ಆರೋಗ್ಯ ಚೆನ್ನಾಗೈತ್ರಿ. ಯಾಕಂದ್ರ ವಾಕಿಂಗ್ ಮಾಡೋದು ಬೇಕಲ್ಲ, ನಾನು ಕುಂತ್ರೆ ನಿಂತ್ರ ಕೂಡ ಒಂದು ಹೆಜ್ಜೆ ಹಾಕಿದ್ರೆ ಅದ್ರ ಉಪಯೋಗ ಏನು ಅಂತೇಳಿ ಹೆಜ್ಜೆ ಮೇಲೆ ನಡೀತದ್ನಿ. ಯಾಕಂದ್ರೆ ನನ್ನ ಮೈ ಮೇಲೆ ಒಲೆ ಐತೆ ನೋಡ್ರಿ, ಒಲೆ ಕೂಡ ನಾನು ಡ್ಯೂಟಿ ಹಚ್ತೀನಿ, ಖಾಲಿ ಕುಂದ್ರಸಾಗಲ್ಲ. ಯಾಕಂದ್ರೆ ಖಾಲಿ ಹೋದ್ರೆ ಇದ್ರೆ ಹಣ್ಣು ಅರಿಯರಿ, ಕಾಯಿ ಹರಿಸ್ರಿ, ಅದನ್ನ ಮಾಡ್ರಿ, ಇದನ್ನ ಮಾಡ್ರಿ ಅಂತೇಳಿ ನಿಂಬೆ ಗಿಡ ಅದಾವೆ, ನಿಂಬೆಕಾಯಿ ಹರಿಸ್ತೀವಿ, ಮಾವಿನಕಾಯಿ ಅದಾವೆ. ಮಾವಿನಕಾಯಿ ದಿನ ನಮ್ಗೆ ಎಷ್ಟಲ್ಲಂದ್ರೆ 150 ಕಾಯಿ ಸಿಗ್ತಿರ್ತಾವೆ ನಮ್ಮ ತೋಟದಲ್ಲಿ. ಬೆಳಿಗ್ಗೆ ನಾಷ್ಟ ಊಟ ಟೈಮ್ ಟು ಟೈಮ್ ಮಾಡ್ತೀರಿ? ಟೈಮ್ ಟು ಟೈಮ್ ಮಾಡ್ತೀರಿ. ನಾನಲ್ಲ, ನಮ್ಮ ಆಳುಗಳೆಲ್ಲ ಕೂಡ ಟೈಮ್ ಟು ಟೈಮ್ ಮಾಡಬೇಕು. ಮುಂಜಾನೆ 9 ಡ್ಯೂಟಿ ಹತ್ತಬೇಕು, 4 ಬಂದ್ರೆ 4 ಡ್ಯೂಟಿ ಹತ್ತಬೇಕು, 7 ಊಟ ಮಾಡ್ರೆ 2 ಊಟ ಬಿಟ್ಟು ಹತ್ತಿ, ಯಾರು ಡ್ಯೂಟಿ ಅವ್ರು ಮಾಡಬೇಕು. ನೋಡ್ರಿ 64 ವರ್ಷ ವಯಸ್ಸಾಯ್ತು ನಿಮ್ಗೆ, ಇನ್ನೂ ಕೂಡ ಗಟ್ಟಿಯಾಗಿದ್ದೀರಿ. ಯಾಕಂದ್ರೆ ನಾಷ್ಟಕ್ಕೆ ಇಷ್ಟ ಮಾಡೋರು, ಒಗ್ಗರಣೆ ತಿನ್ನೋರು ಅಥವಾ ಈಗ ಚಾಗಿ ಕುಡಿಯೋರು, ಅವರು ಗಟ್ಟಿಮುಟ್ಟಾಗಿ ಇರೋಲ್ಲ. ಚಲೋತ್ನಾಗ ಹೊಟ್ಟೆ ತುಂಬ ಊಟ ಮಾಡಬೇಕು, ಚೆನ್ನಾಗಿ ಕೆಲಸ ಮಾಡಬೇಕು. ಯಾಕಂದ್ರೆ ರೀ ನಮ್ಮ ಆರೋಗ್ಯ ಕಾರಣ, ಯಾಕಂದ್ರೆ ಹಾಲು ಮೊಸರು, ಆಮೇಲೆ ನಾವು ರಾಗಿ ಮಾಲ್ಟ್ ಮಾಡ್ಕೊಂಡು ರಾಗಿ ಮಾಲ್ಟ್ ಕೊಡ್ತೀವಿ, ರೊಟ್ಟಿ ಊಟ ಮಾಡ್ತೀವಿ, ಟೈಮ್ ಸರಿಗೆ ಊಟ ಮಾಡ್ತೀವಿ. ಈಗ ಯಾವುದು ನಮ್ಗೆ ಟೈಮ್, ಈ ಟೈಮ್ಗೆ ನಾವು ಈ ಡ್ಯೂಟಿ ಮಾಡ್ಬೇಕಂದ್ರೆ ಆ ಡ್ಯೂಟಿಗೆ ಟೈಮ್ ಊಟ ಮಾಡೇ ಹೋಗ್ತೀವಿ ಎಲ್ಲರೂ ಕೂಡ. ನೋಡ್ರಿ ಕೆಲವೊಬ್ರಿಗೆ 1-5 ಮೇಂಟೈನ್ ಮಾಡ್ಲಾಕಾಗದೆ ಲೀಸಿಗೆ ಕೊಟ್ಟು ಬೆಂಗಳೂರು ಡೆಲ್ಲಿ ಎಲ್ಲೆಲ್ಲ ಹೋಗ್ತಾರೆ. 1 ಮಾಡೋದು ಭಾಳ ಕಷ್ಟ ರೀ, 100 150 500 ಮಾಡೋದು ಭಾಳ ಈಸಿ. ಯಾಕಂದ್ರೆ ಲಾಭ ಬರ್ತಿರ್ಬೇಕು, ಚೆನ್ನಾಗಿ ಅದ್ರ ಡ್ಯೂಟಿ ಅವ್ರಿಗೆ ದುಡ್ಡು ಕೊಡ್ತಿದ್ರೆ ಜನರು ಏನ್ರಿ ಇವತ್ತು ನಾವು ಏನು ಮಾಡೋಣ ಅಂತ ಅವರೇ ಕೇಳ್ತಾ ಇದ್ರು ಕೆಲಸ. ಅದೇ 1-2 ಇದ್ದವ್ರಿಗೆ ಮಾಡೋಲ್ಲ, ಅವ್ರು ತುಂಬ ಕೂಲಿ ಕೊಡೋಕಲ್ಲ, ಅವ್ರು ಮಾಡೋದಾಗಲ್ಲ. ಹೌದಲ್ಲ, ಮತ್ತೆ ಅವ್ರಿಗೆ ವರ್ಷ ಪೂರ್ತಿ ಕೆಲಸನೂ ಸಿಗೋದಿಲ್ಲ. ಹೌದ್ರಿ ಸರ್. ಹೀಗಾಗಿ 100 ಮೇಂಟೈನ್ ಮಾಡೋದು ಈಸಿ, 2 ಮಾಡೋದು ಭಾಳ ಕಷ್ಟ. ಭಾಳ ಕಷ್ಟ ರೀ. ಹಾ, ಒಳ್ಳೇದು ರಮಣಮೂರ್ತಿ ಅವರು, ಬಹಳಷ್ಟು ಖುಷಿ ಆಗುತ್ತೆ. ತಾವೊಬ್ಬ 7 ವಯಸ್ಸಿನಲ್ಲಿ 7 ಇದ್ದದನ್ನು 150 ಭೂಮಿ ಖರೀದಿ ಮಾಡೋದು ಸವಾಲಿನ ಕೆಲಸ, ಪರಿಶ್ರಮ, ನಿಮ್ದು ಒಂದು ಶ್ರದ್ಧೆ ಅದು ತೋರಿಸಿಕೊಡುತ್ತದೆ. ಸಾಕಷ್ಟು ಪ್ರಶಸ್ತಿಗಳು ನಿಮಗೆ ಬಂದಿದ್ದಾವೆ, ಬಹಳಷ್ಟು ಕಾರ್ಯಕ್ರಮದಲ್ಲಿ ತಾವು ಭಾಗಿಯಾಗಿದ್ದೀರಿ. ಏನು ಅನಿಸುತ್ತೆ, ಒಟ್ಟಿನಲ್ಲಿ ಚೆನ್ನಾಗಿ ಕೃಷಿ ಮಾಡಬೇಕು, ಒಳ್ಳೆ ಲಾಭ ಪಡ್ಕೋಬೇಕು, ನಿಮ್ಮ ಕಿವಿ ಮಾತು? ನಮ್ದೊಂದಲ್ಲರೆ ನಮ್ಮ ಬಗಲ ಸುತ್ತಮುತ್ತಲ ರೈತರೆಲ್ಲ ಕೂಡ ನಮ್ಮ ಜೊತೆಗೆ, ಸಣ್ಣವರಿದ್ದಾರೆ, 2-3 ಇದ್ದಾರೆ ಕೂಡ, ತೋಟಗಳು ಮಾಡ್ಕೊಂಡಾರ, ನನ್ನಂಗೆ ಕೃಷಿ ಹೊಂಡಗಳು ಮಾಡ್ಕೊಂಡಾರ, ಅವರು ನನ್ನಂಗೆ ಏನೋ ಜೊತೆಗೆ ಬರಬೇಕಂತೇಳಿ ಅವರು ಓಡಾಡ್ತಿದಾರ. ಯಾಕಂದ್ರೆ ನಮ್ಮ ಏರಿಯಾದಲ್ಲಿ ವಿದ್ಯಾವಂತರ ಯಾರೋ ಹುಡುಗರು ಭಾಳನೇ. ನಮ್ಮದು ಫಾಸ್ಟ್ ಭಾಳ ಥೈಲ್ಯಾಂಡ್ ಭೂಮಿ, ಆ ಥೈಲ್ಯಾಂಡ್ ಭೂಮಿಯಲ್ಲಿ ವಿದ್ಯಾವಂತರು ಭಾಳ ಮೊದಲು ಕಷ್ಟ ಇತ್ತು. ಈಗ ಐತಲ್ಲ ಎಲ್ಲ ಡಾಂಬರ್ ರೋಡ್ ಆಗಿ ನಮ್ಗೆ ಭಾಳ ಅನುಕೂಲ ಆಗಿ, ಸಾಲಿಗಳು ಚೆನ್ನಾಗಿದ್ದು, ನಮ್ಮ ಹತ್ರ ನಮ್ಮ ತೋಟ ನೋಡ್ಲಿಕ್ಕೆ ಭಾರಿ ಸಾಲಿ ಹುಡುಗರು ಬರ್ತಾರೆ. ನಿಮ್ಮ ರಾಯಚೂರಲ್ಲಿದ್ದ ಕೂಡ ಯೂನಿವರ್ಸಿಟಿಯವ್ರು ಬಂದು ನಮ್ದು ಒಂದೊಂದ್ಸತಿ ಅನುಭವ ಕೇಳ್ಕೊಂಡು ಅದೆಲ್ಲ ತಗೊಂಡು ಬರ್ತಿರ್ತಾರೆ. ಏನು ಹೇಳಕ್ ಇಷ್ಟಪಡ್ತೀರಿ ಅಲ್ಲಿ ತಿರ್ಗಾಡ್ಕೊಂಡು ಹೋಗೋರಿಗೆ, ಗುಟ್ಕಾ ತಿನ್ನೋರಿಗೆ, ಬೆಂಗಳೂರು ಸಿಟಿ ಮಂದಿ ತಿರ್ಗಾಡೋರಿಗೆ, ಗೋವಾ ಹೋಗೋರಿಗೆ, ಭೂಮಿ ಒಳಗೆ ದುಡಿದ್ರ ಏನು ನಿಮ್ಮ ಸಜೆಷನ್, ಭೂಮಿ ಇದ್ದು ಬಿಟ್ಟು ಬೇರೆ ಊರಿಗೆ ಹೋಗೋರಿಗೆ? ಸ್ವಲ್ಪ ಮಂದಿಗೆ ನಾನು ಅಂತಿರ್ತೀನಿ, ಅರ್ಶನ ಬಾಣಕ್ಕೆ ಹೋಗಿ ವರ್ಷದ ಬಾಣ ಕಲ್ಕಂತಾರಪ್ಪ, ನಾವು ಡ್ಯೂಟಿ ಸರಿಯಾಗಿ ಮಾಡಿದ್ರೆ ನಮ್ಗೆ ಚೆನ್ನಾಗಿರ್ತದೆ, ಅಡ್ಡಾಡೋದು ಬೇಡ, ಅಡ್ಡಾಡ್ದಂಗೆ ಇದ್ದಲ್ಲಿ ಮಾಡ್ಕೊಳ್ರಿ. ನಮ್ಮೂರಲ್ಲಿ ನಮ್ಮ ಭೂಮಿಯಲ್ಲಿ ಯಾರಿಗಿದ್ದ ಭೂಮಿ, ಎಲ್ಲರೂ ಭೂಮಿ ಇದ್ದಾರೆ, ಅದಿವಿ 1/2 ಭೂಮಿ ಇದ್ರೆ ಸಾಕು, ನಾವು ತಿಂಗಳಿಗೆ 50,000 ದುಡ್ಡು ನಾವು ಗಳಿಸ್ಕೋಬೋದು, ಎಲ್ಲಿ ಮನೆ ಬಿಟ್ಟು ಹೋಗೋದು ಬೇಕಲ್ಲ, ಈ ರೀತಿ ಮಾಡ್ಕೊಂಡ್ರೆ ನಮ್ಗೆ ಲಾಭ ಆಗುತ್ತೆ ಅಂತ ಹೇಳ್ತೇನೆ ರೀ. ಒಳ್ಳೆಯದು ರಮಣಮೂರ್ತಿ ಅವರೇ, ಭಾಳಷ್ಟು ಖುಷಿ ಆಯಿತು ನಿಮ್ಮ ಕೃಷಿ ವಿಚಾರಗಳನ್ನು ತಿಳ್ಕೊಂಡು. ತಾವೊಬ್ಬ ಪ್ರಗತಿಪರ ರೈತರಾಗಿ ತಾವು ಅಸಾಧ್ಯವಾದದನ್ನು ಸಾಧನೆಯನ್ನು ಮಾಡಿ ಇತರ ರೈತರಿಗೆ ತಾವು ಮಾದರಿಯಾಗಿದ್ದೀರಿ. ಪಿತ್ರಾರ್ಜಿತ ಆಸ್ತಿ 7 ಎಂದಿದ್ದನ್ನು ತಾವು 150 ಬೆಳೆಸಿದ್ದು ಇದು ಅಸಾಮಾನ್ಯ ಕೆಲಸವಲ್ಲ. ಜೊತೆಗೆ ಸಮಗ್ರ ಬೇಸಾಯವನ್ನು ಮಾಡಿದ್ದೀರಿ, ಪ್ರಾಣಿ ಸಾಕಾಣಿಕೆ ಇದೆ, ಹೈನುಗಾರಿಕೆ ಇದೆ, ಕಬ್ಬು ಬೇಸಾಯ ಇದೆ, ಜೊತೆಗೆ ನಮ್ಮ ಪಾರಂಪರಿಕ ಭತ್ತವನ್ನು ಹಾಕೊಂಡಿರಿ, ಜೊತೆ ಕೋಳಿ ಸಾಕಾಣಿಕೆ ಇದೆ, ಮೀನು ಸಾಕಾಣಿಕೆ ಇದೆ, ವಿವಿಧ ಬೇರೆ ಬೇರೆ ಹಣ್ಣಿನ ಬೆಳೆಗಳನ್ನು ತಾವು ತರಕಾರಿಗಳನ್ನು ಹೀಗೆ ಒಟ್ಟು ನಮ್ಮ ಕುಟುಂಬಕ್ಕೆ ಮಗ್ಗೆ ಮುಖ್ಯವಾಗಿ ಪ್ರತಿ ವರ್ಷ ಅಥವಾ ಪೂರ್ತಿ ವರ್ಷ ನಿಮಗೇನು

ಚಳಿಗಾಲ ಇರುವುದರಿಂದ ಕೋಳಿ ಸಾಕಾಣಿಕಾ ಕೊಠಡಿಯಲ್ಲಿ ಉಷ್ಣಾಂಶದ ಸ್ಥಿರತೆಯನ್ನು ಕಾಪಾಡಲು ವಿದ್ಯುತ್ ಬಲ್ಪುಗಳನ್ನು ಬಳಸುವ ಮುಖಾಂತರ ಸ್ಥಿರತೆಯನ್ನು ಕಾಪಾಡಿ. ತಂಪಾದ ವಾತಾವರಣವಿರುವುದರಿಂದ ದನಗಳಿಗೆ ಕಾಲು ಮತ್ತು ಬಾಯಿ ಬೇನೆಯು ಸಾಧ್ಯತೆ ಇರುವುದರಿಂದ ಚುಚ್ಚುಮದ್ದನ್ನು ಹಾಕಿಸಬೇಕು. ರಾತ್ರಿ ತಾಪಮಾನ ಇಳಿಕೆಯಾಗಿರುವುದರಿಂದ ಜಾನುವಾರುಗಳನ್ನು ಬೆಚ್ಚಗಿನ ಜಾಗದಲ್ಲಿ ಕಟ್ಟಿ ಹಾಕಬೇಕು. ಚಳಿ ಅಧಿಕವಿರುವ ಕಡೆಗಳಲ್ಲಿ ಕೊಟ್ಟಿಗೆಯನ್ನು ಆದಷ್ಟು ಬೆಚ್ಚಗಿಡಬೇಕು ಮತ್ತು ಹೆಚ್ಚು ಗಾಳಿಯಾಡದಂತೆ ನೋಡ್ಕೋಬೇಕಾಗ್ತದೆ. ಆದ್ದರಿಂದ ರೈತ ಬಾಂಧವರು, ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂತಂದರೆ ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಪರಿಣಿತರನ್ನು ಭೇಟಿಯಾಗಬಹುದು. ನಮಸ್ಕಾರ. ಇದುವರೆಗೆ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳ್ಬಂದ್ರೆ. ರೈತ ಬಾಂಧವರೇ, ಈಗ ಕೇಳೋಣ ಪೇಟೆ ಧಾರಣೆ. ಕೃಷಿ ಉತ್ಪನ್ನ ಮಾರುಕಟ್ಟೆ ರಾಯಚೂರು ಇವರು ಕಳಿಸಿರುವ ಪೇಟೆ ಧಾರಣೆ ಈ ರೀತಿಯಾಗಿದೆ. ಹತ್ತಿ ಹೈಬ್ರಿಡ್ 44 ಕ್ವಿಂಟಾಲ್ ಕನಿಷ್ಠ 6,000 7,946 ರೂಪಾಯಿಗಳು. ಅಲಸಂದಿ 6,117 ರೂಪಾಯಿಗಳು. ನೆಲಗಡಲೆ, ಶೇಂಗಾ, ಗುಂಗ್ರಿ 5,869 7,099 ರೂಪಾಯಿಗಳು. ಈರುಳ್ಳಿ 715 1,925 ರೂಪಾಯಿಗಳು. ಭತ್ತ, ಸೋನಾ ಮಸೂರಿ 1,929 2,773 ರೂಪಾಯಿಗಳು. ತೊಗರಿ ಕೆಂಪು 6,019 7,330 ರೂಪಾಯಿಗಳು. ಕೃಷಿ ಉತ್ಪನ್ನ ಮಾರುಕಟ್ಟೆ ರಾಯಚೂರು ಇವರು ಕಳಿಸಿರುವ ಪೇಟೆ ಧಾರಣೆಯನ್ನು ಕೇಳಿದರೆ, ಈಗ ಕೇಳೋಣ ಲಿಂಗ್ಸುಗುರು ಇವರು ಕಳಿಸಿರುವ ಪೇಟೆ ಧಾರಣೆಯನ್ನು. ಸಜ್ಜೆ ಹೈಬ್ರಿಡ್ ಕ್ವಿಂಟಾಲ್ ಕನಿಷ್ಠ 1,900 ಗರಿಷ್ಠ 3,000 ರೂಪಾಯಿಗಳು. ತೊಗರಿ ಕನಿಷ್ಠ 7,000 7,356 ರೂಪಾಯಿಗಳು. ಕೃಷಿ ಉತ್ಪನ್ನ ಮಾರುಕಟ್ಟೆ ಸಿಂಧನೂರು ಇವರು ಕಳಿಸಿರುವ ಪೇಟೆ ಧಾರಣೆ ಈ ರೀತಿಯಾಗಿದೆ. ಸಜ್ಜೆ ಸ್ಥಳೀಯ ಕ್ವಿಂಟಾಲ್ ಕನಿಷ್ಠ ಹಾಗೂ ಗರಿಷ್ಠ 2,500 ರೂಪಾಯಿಗಳು. ಕಡಲೆಕಾಳು ಆವರೇಜ್ 4,235 5,490 ರೂಪಾಯಿಗಳು. ಒಣಮೆಣಸಿನಕಾಯಿ ಗುಂಟೂರು 1,64,000 1,85,000 ರೂಪಾಯಿಗಳು. ಒಣಮೆಣಸಿನಕಾಯಿ ಸ್ಥಳೀಯ ಕ್ವಿಂಟಾಲ್ನಲ್ಲಿ 4,400 6,600 ರೂಪಾಯಿಗಳು. ಭತ್ತದ ಆರ್ಎನ್ಆರ್ ಹೊಸದು 2,177 2,507 ರೂಪಾಯಿಗಳು. ಭತ್ತದ ಆರ್ಎನ್ಆರ್ ಹಳೆದು 2,562 3,500 ರೂಪಾಯಿಗಳು. ಭತ್ತ ಸೋನಾ 1,800 2,122 ರೂಪಾಯಿಗಳು. ತೊಗರಿ 6,900 ರೂಪಾಯಿಗಳು. ಇದುವರೆಗೆ ಕೃಷಿ ಉತ್ಪನ್ನ ಮಾರುಕಟ್ಟೆ ರಾಯಚೂರು ಲಿಂಗ್ಸುಗೂರು ಮತ್ತು ಸಿಂಧನೂರು ಇವರು ಕಳಿಸಿರುವ ಪೇಟೆ ಧಾರಣೆಯನ್ನು ಕ್ವಿಂಟಾಲ್ ಪ್ರಮಾಣದಲ್ಲಿ ಕನಿಷ್ಠ ಹಾಗೂ ಗರಿಷ್ಠ ಪ್ರಮಾಣದಲ್ಲಿ ಕೇಳ್ಬಂದ್ರೆ. ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 7:24 ಆಗುತ್ತಲಿದ್ದು ಕೇಳಿ ಜನಪದ ಸಂಗೀತ ಕಾರ್ಯಕ್ರಮ. ಆರಂಭದಲ್ಲಿ ಒಂದು ಪ್ರಕಟಣೆ. ಕಡಿಮೆ ಪ್ರೀಮಿಯಂ ಅಧಿಕ ಬೋನಸ್, ಆಯಾ ಸಮಯದಿ ಬೋನಸ್ ರಿಟರ್ನ್ ಸಿಗುವುದು ಹೆಚ್ಚು. ಕಡಿಮೆ ಕಡಿಮೆ ಕಂತು ಸುವರ್ಣ ಭವಿಷ್ಯದ ಭರವಸೆ ನಮ್ಮವರಿಗೆ ಬಹಳ ಉತ್ತಮ. ಆರ್ಪಿಎಲ್ಐ ಬೇರೊಂದಿಲ್ಲ ಇದಕ್ಕಿಂತ ಉತ್ತಮ. ಆರ್ಪಿಎಲ್ಐ ಬೇರೊಂದಿಲ್ಲ ಇದಕ್ಕಿಂತ ಉತ್ತಮ. ನಿಮ್ಮ ಕುಟುಂಬಕ್ಕೆ ನೀಡಿ ಸುರಕ್ಷಿತ ಜೀವನ ಆರ್ಪಿಎಲ್ಐ ಲೈಫ್ ಇನ್ಸೂರೆನ್ಸ್ ಪಾಲಿಸಿಯೊಂದಿಗೆ. ನಿಮ್ಮ ಸಮೀಪದ ಅಂಚೆ ಕಚೇರಿಯನ್ನು ಇಂದೇ ಸಂಪರ್ಕಿಸಿ ಅಥವಾ ಲಾಗ್ ಆನ್ ಮಾಡಿ www.indiapost.gov.in. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕೇಳಿ ದೇವದುರ್ಗ ತಾಲೂಕಿನ ಎರ್ಮರ್ಸ್ ಗ್ರಾಮದ ಬಸವರಾಜ್ ಮತ್ತು ಸಂಗಡಿಗರಿಂದ ಭಜನಾ ಪದಗಳು. ಯಾಕೆ ವಿರತಿಯ ನುಳಿದು ವಿಷಯಕ್ಕೆ ಬಲಿವೆ ಕಾಕುಮಾನಸವೇ ಕಾಕುಮಾನಸವೇ ನಿನಗಿರಲೋಳೇನು ವಿಷಯಕ್ಕೆ ಬಲಿವೆ ಕಾಕುಮಾನಸವೇ ಕಾಕುಮಾನಸವೇ ನಿನಗಿರುಳೇನು ಚೆಲುಪಾಲನು ಚೆಲ್ಲಿ ಸುರಗುಡಿ ಬಂದೆ ಚಲುಪಾಲನು ಚೆಲ್ಲಿ ಸುರಗುಡಿ ಬಂದೆ ಮಧುರನ್ನ ತೊರೆದು ಮಧುರನ್ನ ತೊರೆದು ಬಳಿ ಮೌತ ಬಚ್ಚಿಸುವಂತೆ ಮತಿಗೆಡಿಸಿ ಸಲ ತತ್ವ ಮತಿಗೆಡಿಸಿ ಮರುಬಿಯೋ ಸುರಿಯುವೆ ಯಾಕೆ ಯಾಕೆ ಯಾಕೆ ವಿರತಿಯನ್ನುಳಿದು ಹೀನ ವಿಷಯಕ್ಕೆ ಬಲಿವೆ ಕಾಕುಮಾನಸವೇ ಕಾಕುಮಾನಸವೇ ನಿನಗಿದರುಳೇನು ಮಣಿಗಳನ್ನು ತೆಗೆದಿಡುವಂತೆ ಜ್ಞಾನಕ್ಕೆ ಆರ ಮಣಿಗಳನ್ನು ತೆಗೆದಿಡುವಂತೆ ತಾರ ಕಸ್ತೂರಿ ತೊಳೆದು ತಾರ ಕಸ್ತೂರಿ ತೊಳೆದು ಕೆಸರ ಎರಿಸುವಂತೆ ಮೇರುವನು ಬಿಟ್ಟು ಪಡೆದು ಆಳುವಂತೆ ಚಾರ ಪಾರಮಾರ್ಥವನು ಪಿಂಗಿ ಚಾರು ಪಾರಮಾರ್ಥವನು ಪಿಂಗಿ ಪುಚಿ ಬಡಿಯುವೆ ಯಾಕೆ ಯಾಕೆ ಯಾಕೆ ವಿರತಿಯನ್ನು ಉಳಿದು ಈನಾ ವಿಷಯಕ್ಕೆ ಬಲಿವೆ ಕಾಕುಮಾನಸವೇ ಕಾಕುಮಾನಸವೇ ನಿನಗಿದರುಳೇನು ನಿನಗಿದರುಳೇನು ಸತನೇಮ ಕೆಟ್ಟು ನೊಣ ನಗಿದು ತಿಂಬಂತೆ ಸತನೇಮ ಕೆಟ್ಟು ನೊಣ ನಗಿದು ತಿಂಬಂತೆ